ಒಳ ಮೀಸಲಾತಿ ಹಂಚಿಕೆ ಕುರಿತಂತೆ ಸರ್ಕಾರ ಮಹತ್ವದ ನಿರ್ಣಯ, ಎಡಗೈ ಹಾಗೂ ಬಲಗೈ ಸಮುದಾಯಕ್ಕೆ ತಲಾ ಶೇಕಡಾ 5.25, ಇತರರಿಗೆ ಶೇಕಡಾ 4.5 ಹಂಚಿಕೆ. ಸರ್ಕಾರ ಪರಿಶಿಷ್ಟರಿಗೆ ಒಳ ಮೀಸಲಾತಿ ನೀಡುವ ಬದಲು ಗೊಂದಲ ಸೃಷ್ಟಿಸಿದೆ, ಸಂಸದ ಗೋವಿಂದ ಕಾರಜೋಳ ಆರೋಪ. ಎಂಜಿನಿಯರಿಂಗ್ ಶುಲ್ಕ ಏರಿಕೆ ಬಗ್ಗೆ ಅಂತಿಮ ನಿರ್ಧಾರ ಕೈಗೊಂಡಿಲ್ಲ, ಉನ್ನತ ಶಿಕ್ಷಣ ಸಚಿವ ಎಂಸಿ ಸುಧಾಕರ್ ಸ್ಪಷ್ಟನೆ. ರಾಜ್ಯದ ಆರ್ಥಿಕ ದುರ್ಬಲಗೊಳಿಸಿದ ಗ್ಯಾರಂಟಿ ಯೋಜನೆಗಳು, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಕಳವಳ. ಬೆಂಗಳೂರಿನಲ್ಲಿ ಐಪಿಎಲ್ ಪಂದ್ಯಕ್ಕೆ ಕ್ಷಣಗಣನೆ, ಕ್ರೀಡಾಂಗಣದ ಸುತ್ತ ಬಿಗಿ ಭದ್ರತೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ. 2,500 ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ. ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ. ಈ ಭಾಷೆ ಕಲಿಯೋದು ಸಮಯ ಆಗಿದೆ. 6:51. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕೃಷಿ ರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ತಮ್ಮೆಲ್ಲರಿಗೂ ನಮಸ್ಕಾರ. ರೈತ ಬಾಂಧವರೇ, ಮೊದಲಿಗೆ ಕೇಳಿ ಹಕ್ಕಿ ಜ್ವರ, ಈ ಕುರಿತು ಡಾಕ್ಟರ್ ಶಂಕರ್ ಬಿಪಿ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ಎಲ್ಲ ಕೇಳುಗರಿಗೂ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ಕೇಳುಗರೇ, ಇವತ್ತು ನಾವು ಬರ್ಡ್ ಫ್ಲೂ, ಹಕ್ಕಿ ಜ್ವರದ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರಿನ ಪಶುವೈದ್ಯ ಮತ್ತು ಜೈವಿಕ ಸಂಸ್ಥೆಯ ಹಿರಿಯ ಪ್ರಾಧ್ಯಾಪಕರಾದ ಡಾಕ್ಟರ್ ಶಂಕರ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಶಂಕರ್ ಅವರೇ, ತಮಗೆ ಎಲ್ಲ ರೈತ ಬಾಂಧವರ ಪರವಾಗಿ, ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ, ನಮಸ್ಕಾರ. ಧನ್ಯವಾದಗಳು ಸರ್. ಈಗ ಬೇಸಿಗೆ ಬಂದಿದೆ, ಅದು ಸ್ವಲ್ಪ ಜಾಸ್ತಿನೇ ಶಾಖ ಇದೆ, ಹಾಗಾಗಿ ಈ ಬರ್ಡ್ ಫ್ಲೂ ಸಾಮಾನ್ಯವಾಗಿ ಇದೇ ಸಮಯದಲ್ಲಿ ಬರೋದು ಅಂತೇಳಿ ಅಂದಾಜು ಹಾಕಿದ್ರು ಬಂದೇ ಬಿಟ್ಟಿದೆ ಅಂತ ತಮಗೆ ಮಾಹಿತಿ ಬಂದಿದೆ. ಹಾಗಾಗಿ ಈ ಬರ್ಡ್ ಫ್ಲೂ ಅಂದ್ರೇನು, ಹಕ್ಕಿ ಜ್ವರ ಅಂದ್ರೇನು, ಯಾಕೆ ಬರ್ತದೆ, ಮತ್ತು ಇದನ್ನು ಯಾವ ಥರ ನಾವು ರಕ್ಷಣೆ ಮಾಡಬೇಕು, ಒಂದೊಂದಾಗಿ ಹೇಳ್ತಾ ಹೋಗಿ ಡಾಕ್ಟ್ರೇ. ಓಕೆ ಸರ್, ನಮಸ್ಕಾರ ಎಲ್ಲರಿಗೂ. ಈ ಹಕ್ಕಿ ಜ್ವರ ಅನ್ನೋದು ಪಕ್ಷಿಗಳಲ್ಲಿ ಮತ್ತು ಮನುಷ್ಯರುಗಳಲ್ಲಿ ಮತ್ತು ಪ್ರಾಣಿಗಳಲ್ಲೂ ಕೂಡ ಬರುವಂಥ ಒಂದು ರೋಗ ಇದು. ಇದಕ್ಕೆ ಹಕ್ಕಿ ಜ್ವರ ಅಥವಾ ಇಂಗ್ಲೀಷಲ್ಲಿ ಏವಿಯನ್ ಇನ್ಫ್ಲುಯೆನ್ಸಾ ಅಥವಾ ಬರ್ಡ್ ಫ್ಲೂ ಅಂತ ಕರಿತೀವಿ. ಇದು ಒಂದು ವೈರಾಣುವಿಂದ ಬರುವಂಥ ರೋಗ. ಇದು ನಮ್ಮ ದೇಶದಲ್ಲಿ ಇರಲಿಲ್ಲ. 2006 ಪ್ರಥಮ ಬಾರಿಗೆ ಈ ರೋಗ ಮಹಾರಾಷ್ಟ್ರದಲ್ಲಿ ಕಾಣಿಸ್ಕೊಳ್ತು. ಮಹಾರಾಷ್ಟ್ರದಲ್ಲಿ ಕಾಣಿಸ್ಕೊಂಡ ನಂತರ ಸುಮಾರು ರಾಜ್ಯಗಳಲ್ಲಿ, ಈಗ ಆಲ್ರೆಡಿ 26 ರಾಜ್ಯಗಳಲ್ಲೂ ಕೂಡ ಈ ರೋಗ ಕಾಣಿಸ್ಕೊಂಡಿದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ 2012 ಈ ರೋಗ ಹೆಸರುಘಟ್ಟದ ಒಂದು ಕೇಂದ್ರೀಯ ಕುಕ್ಕುಟ ಸಿಪಿಡಿಯು ಅಂತ ಕರಿತೀವಿ, ಸೊ ಸೆಂಟ್ರಲ್ ಪೌಲ್ಟ್ರಿ ಡಿಸೀಸ್ ಆರ್ಗನೈಸೇಷನ್ ಅಂತ, ಅಲ್ಲಿ ಪ್ರಪ್ರಥಮವಾಗಿ ಕಾಣಿಸ್ಕೊಳ್ಳುತ್ತೆ 2012. ನಂತರ ಇದು ಉಮ್ನಾಬಾದಲ್ಲಿ, ಬೀದರಲ್ಲಿ, ನಂತರ ಬಳ್ಳಾರಿನಲ್ಲಿ, ಮತ್ತು ಮೈಸೂರು ಮೃಗಾಲಯದಲ್ಲಿ ಕೂಡ 2019 ಈ ರೋಗ ಕಾಣಿಸ್ಕೊಳ್ಳುತ್ತೆ. ನಂತರ ಲಾಸ್ಟ್ ಇಯರು ನಮಗೆ ಬಳ್ಳಾರಿ ಮತ್ತು ಚಿಕ್ಕಬಳ್ಳಾಪುರದಲ್ಲೂ ಕೂಡ ಈ ರೋಗ ಕಾಣಿಸ್ಕೊಂಡಿತ್ತು. ಈ ರೋಗದ ಲಕ್ಷಣ ಏನಪ್ಪ ಅಂತಂದರೆ, ಒಂದು ಸಡನ್ ಮಾರ್ಟಾಲಿಟಿ, ಅತಿಯಾದ ಮಾರ್ಟಾಲಿಟಿ ಕಾಣಿಸ್ಕೊಳ್ಳುತ್ತೆ. ಬರ್ಡ್ಸ್ ನಾರ್ಮಲಾಗೇ ಇರ್ತವೆ, ರೋಗ ಬಂತು ಅಂದರೆ ಇಮಿಡಿಯೇಟ್ ಆಗಿ ಬರ್ಡ್ಸ್ಗಳು ಸಾಯಕ್ಕೆ ಶುರು ಆಗ್ತವೆ. ಸುಮಾರು 1,000 ಬರ್ಡ್ಸ್ ಇದ್ದರೆ ಪ್ರತಿ ಫಸ್ಟ್ ಡೇನೇ ಒಂದು 50-100 ಬರ್ಡ್ಸ್ ಸತ್ತೋಗ್ತವೆ, ಸೆಕೆಂಡ್ ಡೇ 200-300 ಬರ್ಡ್ಸ್ ಆಗ್ತವೆ, 4-5 ದಿನದಲ್ಲಿ ಇರುವಂಥ ಎಲ್ಲ ಬರ್ಡ್ಸ್ ಕೂಡ ಸತ್ತೋಗ್ಬಿಡ್ತವೆ. ಇದು ಒಂದು ಗಾಳಿನಲ್ಲಿ ಹರಡುವಂಥ ರೋಗ, ಬಹಳ ವೇಗವಾಗಿ ಈ ರೋಗ ಒಂದು ಬರ್ಡ್ಸಿಂದ ಇನ್ನೊಂದು ಬರ್ಡ್ಗೆ ಅಥವಾ ಒಂದು ಫಾರ್ಮಿಂದ ಇನ್ನೊಂದು ಫಾರ್ಮ್ಗೆ ಹರಡುತ್ತೆ. ನಮಗೆ ಮೂಲಗಳು ಹುಡ್ಕೊಂಡು ಹೋದಾಗ ಎಲ್ಲಿಂದ ಬರುತ್ತೆ ಈ ರೋಗ, ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ, ಯಾಕೆಂದರೆ ನಮ್ಮ ರಾಜ್ಯದಲ್ಲಿ ಈಗ ಇರಲಿಲ್ಲ, ಈಗ ಹೆಸರುಘಟ್ಟದಲ್ಲಿ ಬಂದಿದೆ. ಹೆಂಗೆ ಬಂತಪ್ಪ ಇದು ಅಂದರೆ, ಬೇರೆ ರಾಜ್ಯಗಳಲ್ಲೂ ಕೂಡ ಈ ರೋಗ ಕಾಣಿಸ್ಕೊಂಡಿದೆ. ಈಗ ಆಂಧ್ರಪ್ರದೇಶದಲ್ಲಿದೆ, ಬಿಹಾರದಲ್ಲಿದೆ, ಈ ಬೇರೆ ಬೇರೆ ರಾಜ್ಯಗಳು ಕೇರಳದಲ್ಲಿದೆ, ಈ ಬೇರೆ ಬೇರೆ ರಾಜ್ಯಗಳಲ್ಲಿ ಈವನ್ ತಮಿಳುನಾಡಲ್ಲೂ ಕೂಡ ನಮ್ಮ ಕಾಗೆಗಳಲ್ಲಿ ಕಾಣಿಸ್ಕೊಂಡಿದೆ. ಹೀಗೆ ಬೇರೆ ರಾಜ್ಯದಲ್ಲಿ ಇರೋದ್ರಿಂದ ಬೇರೆ ರಾಜ್ಯದಿಂದ ನಮ್ಮ ರಾಜ್ಯಕ್ಕೆ ಬರುವಂತಹ ವಲಸೆ ಪಕ್ಷಿಗಳಿಂದ, ಸೊ ವಲಸೆ ಪಕ್ಷಿಗಳೇ ಮೇನ್ ಮೂಲ ಇದಕ್ಕೆ. ಅದರ ಜೊತೆಗೆ ಬೇರೆ ರಾಜ್ಯದಿಂದ ನಮ್ಮ ರಾಜ್ಯಕ್ಕೆ ಯಾವ್ದಾರ ವೆಹಿಕಲ್ ಮೂಲಕ ಬರ್ಡ್ಸ್ಗಳನ್ನ ಟ್ರಾನ್ಸ್ಮಿಟ್ ಮಾಡಿದ್ರೆ, ಸೊ ಈ ಒಂದು ಕಾರಣದಿಂದ ನಮ್ಮ ರಾಜ್ಯಕ್ಕೆ ಅಥವಾ ನಮ್ಮ ಫಾರ್ಮ್ಗಳಿಗೆ ಈ ರೋಗ ಬರುತ್ತೆ. ಡಾಕ್ಟ್ರೆ, ಈಗ ಬರ್ಡ್ ಫ್ಲೂ ಅಂದ ತಕ್ಷಣ ಯಾಕೆ ಈಗ ನಮ್ದು ಒಂದಿಷ್ಟು ಕೋಳಿ ಇದಾವೆ ಅಂತ ಇಟ್ಕೊಳ್ರಿ, ಅಥವಾ ಇನ್ನೇನು ಪಕ್ಷಿ ಮನೆಯಲ್ಲಿ ಇದಾವೆ ಅಂತ ಇಟ್ಕೊಳ್ರಿ, ಯಾಕೆ ಜನ ಅಷ್ಟು ಹೆದರ್ಕೋಬೇಕು, ಕಾರಣ ಏನಿರ್ಬೋದು? ಹೌದು, ಇದಕ್ಕೆ ಬರ್ಡ್ ಫ್ಲೂಗೆ ಈ ಸರ್ಕಾರನೇ ನಾವೇ ಒಂದು ಸ್ವಲ್ಪ ಪ್ಯಾನಿಕ್ ಕ್ರಿಯೇಟ್ ಮಾಡ್ತೀವಿ. ಯಾಕೆಂದ್ರೆ ಇದು ಮನುಷ್ಯರಿಗೆ ಹರಡುವಂತ ರೋಗ. ಮನುಷ್ಯರಲ್ಲಿ ಈ ಹಿಂದೆ ಕೂಡ ಸುಮಾರು ಜನ ಸತ್ತೋಗಿದ್ದಾರೆ. ಏಷ್ಯನ್ ಫ್ಲೂ ಅಂತ ಆಗಿದೆ, ಹಾಂಗ್ಕಾಂಗ್ ಫ್ಲೂ ಅಂತ ಆಗಿದೆ, ಸ್ಪ್ಯಾನಿಷ್ ಫ್ಲೂ ಅಂತ ಆಗಿದೆ. ಸುಮಾರು ಜನ ಮನುಷ್ಯರಲ್ಲಿ ಸುಮಾರು 10 ಮಿಲಿಯನ್ ವರೆಗೂ ಮನುಷ್ಯರು ಸತ್ತಿದ್ದಾರೆ ಈ ರೋಗದಿಂದ. ಈ ಕೋವಿಡ್ ವೈರಸ್ಗಿಂತನೂ ಕೂಡ ಡೇಂಜರ್ ವೈರಸ್ ಅಂತ ಹೇಳ್ತಾರೆ ಏವಿಯನ್ ಇನ್ಫ್ಲೂಯೆನ್ಸಾ ವೈರಸ್. ಏವಿಯನ್ ಇನ್ಫ್ಲೂಯೆನ್ಸಾದಲ್ಲಿ ಏನಪ್ಪಾ ಅಂದರೆ ಬಹಳಷ್ಟು ಪ್ರಭೇದಗಳಿದೆ. ನಾವು ಯಾವುದೋ ಒಂದು ಪ್ರಭೇದ ಕಂಟ್ರೋಲ್ ಮಾಡ್ತೀವಿ ಅಂದರೆ ಅದು ಇನ್ನೊಂದು ಪ್ರಭೇದವಾಗಿ ಮಾರ್ಪಾಡಾಗುತ್ತೆ. ಸೊ ಸುಮಾರು 256 ಪ್ರಭೇದಗಳಿದೆ ಇದರಲ್ಲಿ. ಸೊ ಅದಕ್ಕೋಸ್ಕರ ಲಸಿಕೆನೂ ಕೂಡ ನಾವು ಮಾಡ್ಕೊಳ್ಳೋಕೆ ಪರ್ಮಿಷನ್ ಕೊಟ್ಟಿಲ್ಲ ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾ ಇದಕ್ಕೆ. ಸೊ ಲಸಿಕೆಗಳು ಬೇರೆ ಕಂಟ್ರಿನಲ್ಲಿ ಇದೆ, ಆದರೆ ನಮ್ಮ ಕಂಟ್ರಿನಲ್ಲಿ ಆ ಲಸಿಕೆನ ಮಾಡ್ಕೊಳ್ಳೋಕೆ ಪರ್ಮಿಷನ್ ಕೊಟ್ಟಿಲ್ಲ. ಯಾಕಪ್ಪ ಅಂದರೆ ಸೊ H5N1 ಅಂತ ಈಗ ನಮ್ಮಲ್ಲಿ ಸರ್ಕ್ಯುಲೇಟ್ ಆಗ್ತಾ ಇರುವಂಥ ವೈರಸ್ ಇಂಡಿಯಾದಲ್ಲೆಲ್ಲ ಬಂದಿರುವಂಥದ್ದು ಹೈಲಿ ಪೆಥೊಜೆನಿಕ್ ಏವಿಯನ್ ಇನ್ಫ್ಲೂಯೆನ್ಸಾ ಅಂತ ಏನು ಕರಿತೀವಿ ಅದು H5N1. ಅದು ನಮ್ಮ ದೇಶದಲ್ಲಿ ಇದೆ, ಆದ್ರೂ ಕೂಡ ಅದಕ್ಕೆ ಲಸಿಕೆನ ಮಾಡ್ಕೊಳಕ್ ಪರ್ಮಿಷನ್ ಕೊಟ್ಟಿಲ್ಲ. ಯಾಕೆಂದ್ರೆ ಆ ಲಸಿಕೆನ ಮಾಡ್ಕೊಂಡಂತ ವೈರಸ್ಸೇ ಇನ್ನೊಂದು ಪ್ರಭೇದವಾಗಿ ಕನ್ವರ್ಟ್ ಆಗ್ಬೋದು. ಸೊ ಅದು ಮನುಷ್ಯನಿಗೆ ಡೇಂಜರ್ ಆಗ್ಬೋದು ಅನ್ನೋ ಒಂದೇ ಕಾರಣಕ್ಕೆ ನಮ್ಮ ದೇಶದಲ್ಲಿ ಅದಕ್ಕೆ ಪರ್ಮಿಷನ್ ಇಲ್ಲ. ಸೊ ಇದು ಮನುಷ್ಯರಿಗೆ ಬರುವಂತ ರೋಗ ಆಗಿರೋದ್ರಿಂದ ತುಂಬಾ ಪ್ಯಾನಿಕ್ ಆಗ್ತಾರೆ, ಆಮೇಲೆ ಬಹಳ ಈಸಿಯಾಗಿ ಬಹಳ ವೇಗವಾಗಿ ಸ್ಪ್ರೆಡ್ ಆಗೋದ್ರಿಂದ ಸೊ ಬಹಳ ಎಚ್ಚರಿಕೆಯಿಂದ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಎಲ್ಲಿ ಕಾಣಿಸ್ಕೊಳ್ಳುತ್ತೆ ಆ ಜಾಗದಿಂದ ನಾವು ಇಮಿಡಿಯೇಟ್ ಆಗಿ ಕಂಟ್ರೋಲ್ ಅಂಡ್ ಕಂಟೈನ್ಮೆಂಟ್ ಅಂತ ಏನ್ ಕರಿತೀವಿ ಇಮಿಡಿಯೇಟ್ ಆಗಿ ಆ ರೋಗನ ಅಲ್ಲೇ ನಿರ್ಬಂಧಿಸಬೇಕು, ಅದು ಸ್ಪ್ರೆಡ್ ಆಗೋದನ್ನ ತಡಿಬೇಕು ನಾವು, ಅದು ನಮ್ಮ ಮೂಲ ಉದ್ದೇಶ. ಡಾಕ್ಟರ್ ಶಂಕರ್ ಅವರೇ, ಈಗ ಕೋಳಿ ಬಹು ಇಷ್ಟಪಡುವಂತ ಜನರ ಆಹಾರವಾಗಿದೆ, ಬಹುಶಃ ಮಾಂಸದಲ್ಲೇ ಈಗ ಕೋಳಿಯನ್ನ ಬಳಕೆ ಮಾಡೋದು ದೇಶದಾದ್ಯಂತ ಜಗತ್ತಿನಾದ್ಯಂತ ಯಥೇಚ್ಛವಾಗಿ ಬಳಸ್ತಾರೆ. ಇದು ಸೀದಾ ಸಾದಾ ಮತ್ತೆ ಸುಲಭವಾಗಿ ಸಿಗುತ್ತದೆ ಅನ್ನೋ ಒಂದು ವಿಚಾರನೂ ಕೂಡ ಇದೆ. ಸಾಕಷ್ಟು ಉದ್ಯಮ ಬೆಳೆದವೆ, ರೈತರ ಆದಾಯ ದ್ವಿಗುಣ ಆಗ್ತಾ ಇದೆ, ಎಲ್ಲ ಮೂಲಗಳಿಂದ ಕೋಳಿ ಸೇವನೆ ಜಾಸ್ತಿ ಆಗಿದೆ, ಜನ ಕೂಡ ಇದು ಇಷ್ಟಪಡ್ತಾರೆ. ಇಷ್ಟಪಟ್ಟು ಲೈಕ್ ಮಾಡೋಂಥ ಒಂದು ಯಾವ್ದಾದ್ರು ಮಾಂಸಾಹಾರ ಇದ್ರೆ ಕೋಳಿ ಇದನ್ನು ಬಳಸೋದು ಜಾಸ್ತಿ ಆಗಿದೆ. ಡಾಕ್ಟ್ರೆ, ಈಗ ಬರ್ಡ್ ಫ್ಲೂ ಬಂದ್ಬಿಟ್ಟಿದೆ, ಮತ್ತೀಗ ದಿನನಿತ್ಯ ಕೆಲವೊಬ್ರು ಈ ಕೋಳಿ ಇಲ್ಲದೆ ಆಗೋದೇ ಇಲ್ಲ, ಕೋಳಿ ಮಾಂಸ ಬೇಕೇ ಬೇಕು, ಮತ್ತೆ ಹೇಗೆ ಈಗ ಕೋಳಿ ಮಾಂಸ ತಿನ್ಬೋದಾ ಅಂತವ್ರು? ಯಾಕಂದ್ರೆ ಕೋಳಿ ಮಾಂಸ ತಿಂದೇ ಇದ್ರೆ ಕೆಲವೊಬ್ರಿಗೆ ಆಗದೇ ಇಲ್ಲ, ಹಂಗಾಗಿ ಈಗ ಸಡನ್ ಆಗಿ ಮತ್ತೆ ಈಗ ನಮಗೂ ಬೇಕು ಅಂತೇಳಿ ಕೆಲವು ಜನ ಹೋಗ್ಬಿಡ್ತಾರೆ, ಅವರು ತಿನ್ಬೋದಾ ಅಥವಾ ತಿನ್ಬಾರ್ದಾ? ತಿನ್ಬಿಟ್ರೆ ತಾನು ಏನ್ ಬಂದ್ಬಿಡ್ತದೋ ಏನೋ, ಈ ತರ ಒಂಥರ ಭಾವನೆ ಇರುತ್ತದೆ, ಭಯ ಇರುತ್ತೆ. ಕೋಳಿ ಮಾಂಸ ಮತ್ತು ಮೊಟ್ಟೆ, ನೀವು ಆಲ್ರೆಡಿ ಹೇಳ್ದಂಗೆ ಕೋಳಿ ಮಾಂಸ ಮತ್ತು ಮೊಟ್ಟೆ ಬಹಳ ಕಡಿಮೆ ವೆಚ್ಚದಲ್ಲಿ ಸಿಗುವಂಥ ಒಂದು ಒಳ್ಳೆ ಪ್ರೋಟೀನ್, ಮನುಷ್ಯನಿಗೆ ಬಹಳ ಕಡಿಮೆ ವೆಚ್ಚದಲ್ಲಿ ಸಿಗುವಂಥ ಪ್ರೋಟೀನ್ ಯಾವ್ದಾದ್ರು ಇದೆ ಅಂದರೆ ಅದು ಕೋಳಿ ಮಾಂಸ ಮತ್ತು ಮೊಟ್ಟೆ. ಸೊ ಅದಕ್ಕೋಸ್ಕರ ಜನ ಹೆಚ್ಚು ಹೆಚ್ಚು ಈ ಪ್ರೋಟೀನ್ನ ಜಾಸ್ತಿ ಬೇಕಾದಂಥವರೆಲ್ಲ ಈ ಕೋಳಿ ಮಾಂಸ ಮತ್ತು ಮೊಟ್ಟೆನ ತಿಂತಿದ್ದಾರೆ. ನಮ್ಮ ದೇಶದಲ್ಲಿ ಆ್ಯಕ್ಚುಲಿ ಕಡಿಮೆ ಕನ್ಸಂಪ್ಷನ್ ರೇಟು, ಬೇರೆ ದೇಶಗಳಿಗೆ ಹೋಲಿಸ್ಕೊಂಡ್ರೆ ನಾವು ಇನ್ನೂ ಅದರಲ್ಲಿ ತುಂಬ ಕಡಿಮೆ ಇದ್ದೀವಿ. ಸೊ ಕನ್ಸಂಪ್ಷನ್ ರೇಟ್ ಇನ್ನೂ ಕಡಿಮೆ ಇದೆ, ಯಾಕೆಂದರೆ ನಮ್ಮಲ್ಲಿ ನಾನ್ ವೆಜಿಟೇರಿಯನ್ ವೆಜಿಟೇರಿಯನ್ ಈ ಥರ ಎಲ್ಲ ಅಂದ್ಕೊಂಡು ಸೊ ಮೊಟ್ಟೆನೂ ಕೂಡ ನಾವು ನಾನ್ ವೆಜಿಟೇರಿಯನ್ ಅಂತ ಅಂದ್ಕೊಂಡು ತಿನ್ನೋದು ಕಡಿಮೆ ಆಗಿದೆ. ಸೊ ಅದು ಒಂದು ಪಾರ್ಟ್. ನೆಕ್ಸ್ಟು, ನಮ್ಮಲ್ಲಿ ಒಂದು ಏನಾರು ಈ ಏವಿಯನ್ ಇನ್ಫ್ಲೂಯೆನ್ಸಾ ಎಲ್ಲರೂ ಬಂದಿದೆ ಅಂತ ಅಂದ್ಕೊಂಡ್ರೆ ನಾವು ಆ್ಯಕ್ಚುಲಿ ಪ್ಯಾನಿಕ್ ಆಗಬೇಕಾಗಿಲ್ಲ. ನಾವು ಏನು ಮಾಡ್ತೀವಿ, ಗೌರ್ಮೆಂಟ್ ಆಫ್ ಇಂಡಿಯಾ ಒಂದು ಆ್ಯಕ್ಷನ್ ಪ್ಲಾನ್ನ ಮಾಡಿದೆ. ಆ ಆ್ಯಕ್ಷನ್ ಪ್ಲಾನ್ ಪ್ರಕಾರ ಎಲ್ಲಿ ಔಟ್ಬ್ರೇಕ್ ಆಗಿದೆ, ರೋಗ ಎಲ್ಲಿ ಕಾಣಿಸ್ಕೊಂಡಿದೆ, ಆ ಜಾಗನ ನಾವು ಎಪಿಸೆಂಟರ್ ಅಂತ ತಗೊಂಡು ಅದರ ಸುತ್ತ 1 ಕಿಲೋಮೀಟರ್ ರೇಡಿಯಸ್ನ ನಾವು ಇನ್ಫೆಕ್ಟೆಡ್ ಜೋನ್ ಅಂತ ಕರಿತೀವಿ. ಆ ಇನ್ಫೆಕ್ಟೆಡ್ ಜೋನಲ್ಲಿ ಮಾತ್ರ ನಾವು ರಿಸ್ಟ್ರಿಕ್ಷನ್ನ ಮಾಡ್ತೀವಿ. ಏನಪ್ಪ ಅಂದರೆ ಅಲ್ಲಿಂದ ಬರ್ಡ್ಸು ಆಚೆ ಬರುವಂಗಿಲ್ಲ, ಅಥವಾ ಹೊರಗಡೆಯಿಂದ ಬರ್ಡ್ಸು ಅಲ್ಲಿಗೆ ಬರುವಂಗಿಲ್ಲ, ಅಲ್ಲಿ ಯಾವುದೇ ರೀತಿಯ ಕೋಳಿ ಅಥವಾ ಕೋಳಿ ಉತ್ಪನ್ನಗಳನ್ನ ಮಾರುವಂತಿಲ್ಲ. ಈ ಒಂದು ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಅಲ್ಲಿರುವಂಥ ಎಲ್ಲ ಬರ್ಡ್ಸ್ಗಳನ್ನೂ ಕೂಡ ನಾವು ಸಾಯಿಸ್ತೀವಿ ವಿತಿನ್ 3-4 ಡೇಸಲ್ಲಿ. ನಮ್ಮ ರೋಗ ದೃಢೀಕರಣ ಆದ ತಕ್ಷಣ ವಿತಿನ್ 3-4 ಡೇಸಲ್ಲಿ ನಾವು ಎಲ್ಲ ಬರ್ಡ್ಸ್ಗಳನ್ನೂ ಕೂಡ ಸಾಯಿಸ್ತೀವಿ. ಅಲ್ಲಿಂದ 10 ಕಿಲೋಮೀಟರ್ ರೇಡಿಯಸ್ ಅಂತ ನಾವು ಸರ್ವಿಲೆನ್ಸ್ ಜೋನ್ ಅಂತ ಅಂದರೆ ಮಾನಿಟರ್ ಮಾಡ್ತಾ ಇರ್ತೀವಿ ನಾವು. ಯಾವ್ದಾರ ಬರ್ಡ್ಸ್ ಡೆತ್ ಆಗಿದೆಯಾ, ಏನಾರ ಆಗಿದೆಯಾ, ಅಥವಾ ಬರ್ಡ್ಸ್ ಮೂಮೆಂಟ್ ಇದೆಯಾ, ಅಲ್ಲಿಗೆ ಇಲ್ಲಿಂದ ಆಚೆಗೆ ಮೂಮೆಂಟ್ ಇದೆಯಾ ಅನ್ನೋದನ್ನ ನಾವು ಮಾನಿಟರ್ ಮಾಡ್ತಾ ಇದ್ದೀವಿ. ಆ 10 ಕಿಲೋಮೀಟರ್ ಏನು ಸರ್ವೆಲೆನ್ಸ್ ಜೋನ್ ಇದೆ ಅದು, ಅದನ್ನ 3 ತಿಂಗಳವರೆಗೆ ನಾವು ಈ ಒಂದು ಮಾನಿಟರ್ನ ಮಾಡ್ತೀವಿ. ಆ 3 ತಿಂಗಳ ಟೈಮಲ್ಲೂ ಕೂಡ ನಾವು 3 ಸಲ ಸ್ಯಾಂಪಲ್ನ ಕಲೆಕ್ಟ್ ಮಾಡಿ ಅದನ್ನ ಪ್ರಯೋಗಾಲಯಕ್ಕೆ ಕಳಿಸಿ ಆ ಎಲ್ಲ ಸ್ಯಾಂಪಲ್ಲೂ ಕೂಡ ನೆಗೆಟಿವ್ ಅಂತ ಬಂದರೆ ನಾವು ಅದನ್ನ ಡಿನೋಟಿಫಿಕೇಶನ್, ಏನು ರೋಗ ದೃಢೀಕರಣ ಆಗುತ್ತೆ ಅವತ್ತು ನೋಟಿಫಿಕೇಶನ್ ಮಾಡಿರ್ತೀವಿ. 3 ತಿಂಗಳ ನಂತರ ರೋಗ ಇಲ್ಲ ಅಂತಂದಾಗ ಅದನ್ನು ಡಿನೋಟಿಫಿಕೇಶನ್ ಮಾಡ್ತೀವಿ. ಇದು ನಮ್ಮ ಪ್ರೋಸೆಸ್. ಈ ಮಧ್ಯ ಯಾರಾದರೂ ಕೋಳಿ ಮಾಂಸ ಅಥವಾ ಮೊಟ್ಟೆ ತಿನ್ಬೇಕಾ ತಿನ್ಬೇಡವಾ ಅನ್ನೋದಕ್ಕೆ ಯಾವುದೇ ರೀತಿಯ ಏನೂ ಕೂಡ ಪ್ರಾಬ್ಲಮ್ ಆಗಲ್ಲ. ಯಾಕೆಂದ್ರೆ ನಾವು ಬೇಯಿಸಿ ತಿನ್ನೋದ್ರಿಂದ, ನಾವು ಕುದಿಸಿ ತಿನ್ನೋದ್ರಿಂದ ಈ ಒಂದು ವೈರಸ್ಸು ಕೇವಲ 60 ಡಿಗ್ರಿ ಸೆಂಟಿಗ್ರೇಡ್ ಅಲ್ಲೇ ಇದು ಸತ್ತೋಗುತ್ತೆ. ಸೊ ಅದರಿಂದ ಯಾವುದೇ ರೀತಿಯ ಭಯ ಪಡುವಂತಹ ಅವಶ್ಯಕತೆನೇ ಇಲ್ಲ. ಸೊ ನಾವು ಕನ್ಸಪ್ಷನ್ ಮಾಡಬಹುದು. ಇಲ್ಲಿ ಯಾರು ಎಚ್ಚರಿಕೆಯಿಂದ ಇರಬೇಕು ಅಂದ್ರೆ ಕೋಳಿಗಳನ್ನ, ಲೈವ್ ಕೋಳಿಗಳನ್ನ ಹ್ಯಾಂಡ್ಲ್ ಮಾಡ್ತಾರೆ ಮಾಸ್ಕ್ ಇಲ್ಲದೆ ಅಥವಾ ಗ್ಲೌಸ್ ಇಲ್ಲದೆ ಏನೂ ಇಲ್ಲದೆ ಲೈವ್ ಕೋಳಿಗಳನ್ನ ಹ್ಯಾಂಡ್ಲ್ ಮಾಡ್ತಾರೆ, ಅದನ್ನ ಬೇರೆ ಬೇರೆ ರೀತಿಯ ಕೋಳಿಗಳನ್ನ ಅಂದ್ರೆ ಪ್ರೋಸೆಸ್ ಮಾಡ್ತಾರೆ, ಅವರು ಕೂಡ ಭಯ ಪಡಬೇಕಾಗತ್ತೆ. ಅದರ್ವೈಸ್ ಬೇರೆ ಯಾರು ತಿನ್ನೋರು ಇದನ್ನ ಭಯ ಪಡಬೇಕಾಗಿಲ್ಲ, ಯಾಕೆಂದ್ರೆ ನಾವು ಬೇಯಿಸಿ ತಿನ್ನೋದ್ರಿಂದ ಯಾವುದೇ ರೀತಿಯ ಭಯ ಇಲ್ಲ. ಡಾಕ್ಟರ್ ಶಂಕರ್ ಅವರೇ, ಈಗ ಬರ್ಡ್ ಫ್ಲೂ ಬಂದಿದೆ, ಹಕ್ಕಿ ಜ್ವರ ಬಂದ್ಬಿಟ್ಟಿದೆ ಅಂತ ಹೇಳಿ ಜನ ಆತಂಕ ಶುರು ಆಗ್ತದೆ. ಅಲ್ಲಿ ಓದಿರ್ತಾರೆ, ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಬಂದಿರ್ತದೆ, ಪ್ರಕಟ ಆಗಿರ್ತದೆ, ಪತ್ರಿಕೆಯಲ್ಲಿ ಬಂದಿರ್ತದೆ, ಎಲ್ಲ ಒಂಥರ ಏ ಹಕ್ಕಿ ಜ್ವರ ಬಂದಿದೆ ಅಂತ ಇದೆ, ಹಾ ತಿನ್ಬಾರ್ದಂತೆ, ಕೋಳಿ ತಿನ್ಬಾರ್ದಂತೆ ಈ ಥರ ಅಂತಿರ್ತಾರೆ. ಈಗ ಕೆಲವು ಕಡೆ ಗೊತ್ತಿರೋದಿಲ್ಲ, ಈ ಮಾಹಿತಿನೂ ಗೊತ್ತಿರಲ್ಲ, ಅಥವಾ ಗೊತ್ತಿರ್ತದೆ ಅಂತ ಇಟ್ಕೊಳ್ರಿ. ಅಲ್ಲಿ ಈಗ ಬರ್ಡ್ ಫ್ಲೂ ಬಂದಿದೆ ಅಂತ ಅವರಿಗೆ ಹೇಗೆ ಗೊತ್ತಾಗಬೇಕು? ಈಗ ಬರ್ಡ್ ಫ್ಲೂ ಒಂದು ಈ ಒಂದು ಹಕ್ಕಿ ಜ್ವರ ಬಂದಂಥ ಪಕ್ಷಿಗಳು ಅಥವಾ ಈಗ ಕೋಳಿಗಳು ಯಾವ ಥರ ಒಂದು ಗುಣಲಕ್ಷಣಗಳನ್ನು ಪ್ರದರ್ಶನ ಮಾಡ್ತವೆ, ಹೇಗೆ ಅವು ಸತ್ತು ಬಿಡ್ತವೆ ಅಥವಾ ಚೀರಾಡ್ತವೆ, ಈ ಥರ ಯಾವ್ದಾದ್ರು ಸಿಂಪ್ಟಮ್ಸ್ ಬಗ್ಗೆ ಹೇಳಿ. ಒಂದು ಏನಪ್ಪ ಅಂದರೆ, ಹಕ್ಕಿ ಜ್ವರ ಬಂದರೆ ಯಾವ್ದಾರ ಒಂದು ಫ್ಲಾಕಲ್ಲಿ ಹಕ್ಕಿ ಜ್ವರ ಬಂತು ಅಂದರೆ ಸಡನ್ ಮಾರ್ಟಾಲಿಟಿ, ಸತ್ತೋಗ್ತಾ ಇರ್ತವೆ ಬರ್ಡ್ಸ್, ತನ್ನಷ್ಟಕ್ಕೆ ಸಾಯ್ತವೆ, ಯಾವುದೇ ಸಿಂಪ್ಟಮ್ಸೇ ತೋರಿಸಲ್ಲ, ಚೆನ್ನಾಗಿ ಇರ್ತವೆ, ರಾತ್ರಿ ಎಲ್ಲ ಚೆನ್ನಾಗಿರ್ತವೆ, ಬೆಳಿಗ್ಗೆ ನೋಡಿದ ತಕ್ಷಣ ಸತ್ತೋಗಿರ್ತವೆ. ಸುಮಾರು ಇವತ್ತು ಒಂದು ಅದೇ ನಾನು ಮೊದಲೇ ಹೇಳಿದಂಗೆ 1,000 ಕೋಳಿ ಇದ್ರೆ ಇವತ್ತೇ ಫಸ್ಟ್ ಡೇನೆ 100 ಕೋಳಿ ಸತ್ತೋಗಿರುತ್ತೆ, 50 ರಿಂದ 100 ಕೋಳಿ. ಎರಡನೇ ದಿನಕ್ಕೆ ಅದು 200 ಆಗುತ್ತೆ, 3ನೇ ದಿನಕ್ಕೆ 300 ಆಗುತ್ತೆ, 300 ಅಥವಾ 500 ಆಗುತ್ತೆ, 4ನೇ ದಿನ ಫುಲ್ ಮಟಾಶ್ ಆಗುತ್ತೆ. ಈ ರೀತಿ ಕೋಳಿಗಳೆಲ್ಲ ಸತ್ತೋಗ್ತವೆ ಸಡನ್ ಆಗಿ. ಮತ್ತೆ ಒಂದೊಂದು ಕೋಳಿಗಳಲ್ಲಿ ನಮ್ಮ ತಲೆ ಭಾಗ ಏನಿರುತ್ತೆ, ತಲೆ ಭಾಗದಲ್ಲಿ ನೀಲಿ ಕಲರ್ ಆಗುತ್ತೆ, ಸೈನೋಸಿಸ್ ಅಂತ ಕರೀತಾರೆ, ನೀಲಿ ಬಣ್ಣ ವಿಷ ಸೇರ್ಕೊಂಡಿರುತ್ತೆ, ಆ ಒಂದು ವೈರಸ್ ಇಂದ ಅದು ಆತರ ಆಗುತ್ತೆ, ಸೈನೋಸಿಸ್ ಆಗುತ್ತೆ. ಸೊ ಆ ಒಂದು ಲಕ್ಷಣಗಳಷ್ಟೇ ಕಾಣಿಸ್ಕೊಳ್ಳುತ್ತೆ, ಬೇರೆ ಇನ್ಯಾವ ಲಕ್ಷಣಗಳು ಕೂಡ ಏನೋ ಒಂದು ಎರಡು ಬರ್ಡ್ಸ್ ಸರ್ವೈವ್ ಆಗಿ ಲಾಸ್ಟ್ ವರ್ಗು ಉಳಿದ್ರೆ ಅವದ್ರಲ್ಲಿ ಈ ರೆಸ್ಪಿರೇಟರಿ ಸಿಂಪ್ಟಮ್ಸ್, ಸ್ನೀಸಿಂಗು, ಕಾಫಿಂಗು ಈ ತರ ಎಲ್ಲ ಕಾಣಿಸುತ್ತೆ. ಅದರ್ವೈಸ್ ಬೇರೆ ಬರ್ಡ್ಸ್ ಎಲ್ಲ ಆಲ್ಮೋಸ್ಟ್ ಈ ತರ ಸೈನೋಸಿಸ್ ಆಗಿ ಸತ್ತೋಗೋದೇ ಜಾಸ್ತಿ. ಈ ಎಷ್ಟು ದಿನದೊಳಗೆ ಇವೆಲ್ಲ ಸತ್ ಬಿಡ್ತಾವ? ಈ ಒಂದು 5 ರಿಂದ 6 ದಿನ ಅಷ್ಟೇ, ಬರೀ 5-6 ದಿನದಲ್ಲಿ ಏನು ಇರೋದಿಲ್ಲ. 10 ಲಕ್ಷ ಬರ್ಡ್ ಇರಲಿ, ಒಂದು ವಾರದಲ್ಲಿ ಎಲ್ಲ ಸತ್ತೋಗ್ತದೆ, ಅಷ್ಟು ಬೇಗ ಸ್ಪ್ರೆಡ್ ಆಗುತ್ತೆ. ಅಲ್ಲ ಡಾಕ್ಟರ್, ಈಗ ದೊಡ್ಡ ಪ್ರಮಾಣದ ಈಗ 100, 500, 1,000, 50,000, 1,00,000 ಕೋಳಿ ಸಾಕದಂತ ಕೋಳಿ ಫಾರ್ಮ್ಗಳಲ್ಲಿ ಇದು ಬಂದಾಗ ಅಥವಾ ಅಟ್ಯಾಕ್ ಆದಾಗ ಸಂಖ್ಯೆಗಳು ಗೊತ್ತಾಗುತ್ತೆ, ಸತ್ತ ಕೋಳಿಗಳ ಒಂದು 50, 100, 1,000 ಸಾಯ್ತಾವಲ್ಲ ಅವು ಗೊತ್ತಾಗುತ್ತೆ. ಈ ಕೆಲವು ರೈತರು ಇರ್ತಾರೆ ಅಥವಾ ಸಣ್ಣ ಒಬ್ಬ ರೈತ ಇರ್ತಾನೆ, ಅವನೊಂದು 50 ಕೋಳಿ ಅಥವಾ 20 ಕೋಳಿ ಸಾಕಿರ್ತಾನೆ, ಎಲ್ಲೋ ಒಂದೆರಡು ಕೋಳಿ ಹಿಂಗೆ ಆಗಿರ್ತವೆ, ಮತ್ತೆ ಅವರಿಗೂ ಅಲ್ಲೂ ಬಂದಿರ್ತದ ಹಿಂಗೆ ಒಂದು ಸತ್ರುವ? ಬಂದಿದ್ರು ಬಂದಿರಬಹುದು. ಕೆಲವೊಂದ್ ಮಂದಿ ಏನ್ ಮಾಡ್ತಾರೆ, ಟೆಸ್ಟ್ ಮಾಡಿಸ್ಕೊಳ್ಳಲ್ಲ, ತಗೊಂಡ್ರೆ ಲ್ಯಾಬೊರೇಟರಿಗಳಿಗೆ ನಾವು ಟೆಸ್ಟ್ ಮಾಡಿ ಅದನ್ನ ಹೇಳ್ತೀವಿ ಇದು ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಅಂತ. ಕೆಲವೊಂದ್ ಮಂದಿ ಟೆಸ್ಟೇ ಮಾಡಿಸ್ಕೊಳ್ಳಲ್ಲ, ಸ್ವಲ್ಪ ಸಣ್ಣ ಸಣ್ಣ ಕೋಳಿಗಳು 5-10 ಇಟ್ಕೊಂಡಿರೋರು ಸತ್ತೋಗ್ತವೆ, ಹಾಗೆ ಉತ್ತಾಕ್ಬಿಡ್ತಾರೆ, ಬಿಸಾಕ್ಬಿಡ್ತಾರೆ, ಹಾಗೆ ಮುಟ್ಬಿಡ್ತಾರೆ. ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಅವ್ರಿಗೊಂದು ಅವೇರ್ನೆಸ್ ನ ಕ್ರಿಯೇಟ್ ಮಾಡ್ತಿರ್ತೀವಿ, ಎಲ್ಲಿ ನಮ್ಗೆ ಅಫೆಕ್ಟೆಡ್ ಆಗಿರ್ತದೆ ಸರೌಂಡಿಂಗ್ ಅಷ್ಟು ಹಳ್ಳಿಗಳಲ್ಲೂ ನಾವು ಅವೇರ್ನೆಸ್ ನ ಕ್ರಿಯೇಟ್ ಮಾಡ್ತೀವಿ, ಎಲ್ಲೇ ನಿಮ್ಮ ಕೋಳಿಗಳು ಡೆತ್ ಆಗ್ತಾ ಇದ್ರೆ ಅದನ್ನ ಇಮಿಡಿಯೇಟ್ ಆಗಿ ಲ್ಯಾಬೊರೇಟರಿ ಟೆಸ್ಟ್ ಮಾಡಿ, ಅಥವಾ ಯಾವ ರೀತಿ ಅದನ್ನ ವಿಲೇವರಿ ಮಾಡಬೇಕು, ನಾವು ಗುಂಡಿ ತೋಡಿ ಅದಕ್ಕೆ ಕೋಳಿಗಳನ್ನ ಹಾಕಿ ಅದರ ಮೇಲೆ ಸುಣ್ಣ ಹಾಕಿ ಅದನ್ನ ಮುಚ್ಚಬೇಕು. ಸೊ ಅದನ್ನೆಲ್ಲ ನಾವು ಅವ್ರಿಗೆ ಅವೇರ್ನೆಸ್ ನ ಕ್ರಿಯೇಟ್ ಮಾಡ್ತೀವಿ ಇಮಿಡಿಯೇಟ್ ಆಗಿ. ಈ ತರ ಒಂದು ರೋಗದ ಲಕ್ಷಣ ಅಥವಾ ರೋಗ ಕಾಣಿಸ್ಕೊಂಡ ತಕ್ಷಣ, ದೃಢೀಕರಣ ಆದ ತಕ್ಷಣ ನಾವು ಅಲ್ಲಿ ಆ ಜಾಗದಲ್ಲೆಲ್ಲ ರೈತರಿಗೆ ನಾವೊಂದು ಅವೇರ್ನೆಸ್ ನ ಕೊಡ್ತೀವಿ. ಪಕ್ಷಿಗಳು, ಕೋಳಿ, ಕಾಗೆ ಮತ್ತೆ ಇನ್ನು ಬೇರೆ ಬೇರೆ ಪಕ್ಷಿಗಳಿಗೂ ಕೂಡ ಈ ರೋಗ ಹತ್ಕೊಳ್ತಾ? ಎಲ್ಲಾ ಪ್ರಭೇದಗಳಲ್ಲೂ ಕೂಡ ಬರುತ್ತೆ, ಎಲ್ಲ ಪಕ್ಷಿ ಪ್ರಭೇದಗಳಲ್ಲೂ. ಈವನ್ ಇತ್ತೀಚೆಗೆ ಹಸುಗಳಲ್ಲೂ ಕೂಡ ಈ ರೋಗ ಬರ್ತಾ ಇತ್ತೆ, ಟೈಗರಲ್ಲೂ ಕೂಡ ಈ ರೋಗ ದೃಢೀಕರಣ ಆಗಿದೆ, ಸಿಂಹಗಳಲ್ಲೂ ಕೂಡ ದೃಢೀಕರಣ ಆಗಿದೆ. ಸೊ ಹುಲಿ ಸಿಂಹಗಳಲ್ಲೂ ಕೂಡ ಈ ರೋಗ ಕಾಣಿಸಿಕೊಂಡಿದೆ. ಅಂದ್ರೆ ತುಂಬಾ ಭಯಾನಕ. ನಮ್ಮ ದೇಶದಲ್ಲಿ ಆಕ್ಚುಲಿ ನಮ್ಮಲ್ಲಿ ಹಸುಗಳಲ್ಲಿ ಮತ್ತೆ ಹುಲಿ ಸಿಂಹಗಳಲ್ಲಿ ಇರಲಿಲ್ಲ. ಸೊ ಅಮೆರಿಕದಲ್ಲಿ ಸುಮಾರು ಕೇಸಸ್ ಆಯ್ತು ಈ ತರ. ಸೊ ಈಗ ರೀಸೆಂಟ್ ಆಗಿ ಮಹಾರಾಷ್ಟ್ರದಲ್ಲಿ ಚೆಕ್ ಮಾಡಿದಾಗ ಹುಲಿ ಸಿಂಹಗಳಲ್ಲೂ ಕೂಡ ಈ ರೋಗ ಕಾಣಿಸಿಕೊಂಡಿದೆ. ಓಹೋ, ಹಾಗಿದ್ರೆ ವೈದ್ಯ ಪಶು ವೈದ್ಯಕೀಯ ಕ್ಷೇತ್ರಕ್ಕೆ ಇದು ದೊಡ್ಡ ಸವಾಲು. ಹೌದೌದು, ಯಾಕಂದ್ರೆ ಸವಾಲು ಅಮಾಯಕ ನಮ್ಮ ಕಾಡು ಪ್ರಾಣಿಗಳು. ಹೌದು, ಅವು ತಂಪಾಡಿ ತಾವು ಬದುಕ್ತಾ ಇರ್ತವೆ. ಇದು ಎಲ್ಲಿಂದನೋ ಯಾವುದೋ ದೇಶದಿಂದ ಬಂದಿದ್ದು, 2006 ಬಂದಿದ್ದು ಅಂದ್ರೆ ಈ ನಮ್ಮ ಒಂದು ಪ್ರಾಣಿ ಸಂಕುಲ, ಪ್ರಾಣಿ ಸಂಪತ್ತು ಕೂಡ ಇದು ಅನಾಹುತ ಮಾಡಿ ಹೋಗುತ್ತದೆ. ಇದು ಹೌದು, ಎಲ್ಲ ಪ್ರಾಣಿ ಸಂಕುಲಕ್ಕೂ ಇದು ಡೇಂಜರಸ್ ಡಿಸೀಸ್. ಈವನ್ ಮನುಷ್ಯರಿಗೂ ಕೂಡ, ನಮ್ಮ ಅದೃಷ್ಟ ಇದುವರೆಗೂ ಯಾವ ಮನುಷ್ಯರಲ್ಲಿ ಕೂಡ ಈ ರೋಗ ಕಾಣಿಸ್ಕೊಂಡಿಲ್ಲ. ಸೊ ಇದುವರೆಗೂ ನಮ್ಮಲ್ಲಿ ಏನಂದ್ರೆ 3 ಕೇಸ್ ಕಾಣಿಸ್ಕೊಂಡಿದೆ. ಉತ್ತರ ಪ್ರದೇಶದಲ್ಲಿ ಒಂದು ಒಬ್ಬ ಹುಡುಗ ಬರ್ಡ್ಸ್ ಕೋಳಿ ಫಾರ್ಮ್ ಅಲ್ಲಿ ಕೆಲಸ ಮಾಡ್ತಿದ್ದನು, ಅವನು ಆ ಕೋಳಿ ಫಾರ್ಮ್ ಅಲ್ಲಿ ಒಂದು ರೋಗ ಬಂದಿತ್ತು, ರೆಸ್ಪಿರೇಟರಿ ಇನ್ಫೆಕ್ಷನ್ ಆಗಿ ಸತ್ತೋದ. ಬಟ್ ಅದು ದೃಢೀಕರಣ ಇದು ಇದರಿಂದನೇ ಆಗಿದೆ ಅನ್ನೋದು ಇಲ್ಲ, ಬೇರೆ ಕನ್ಕರೆಂಟ್ ಇನ್ಫೆಕ್ಷನ್ಸ್ ಕೂಡ ಆಗಿರ್ತದೆ. ಅದು ಬಿಟ್ಟರೆ ನಮ್ಮಲ್ಲಿ ರೀಸೆಂಟ್ ಆಗಿ ಆಂಧ್ರಪ್ರದೇಶದಲ್ಲಿ ಒಂದು ಆಯಿತು ಕೇಸು, ಸಣ್ಣ ಮಗು ಅದು ಮೀಟ್ನ ಹಾಗೆ ಹಸಿ ಮಾಂಸನ ಹಾಗೆ ಕನ್ಸಂಪ್ಷನ್ ಮಾಡಿ ಅದು ಸತ್ತೋಯ್ತು ಮಗು. ಸೊ ಅದು ಬಿಟ್ಟರೆ ಇನ್ಯಾವ ಕೇಸ್ಗಳು ನಮ್ಮಲ್ಲಿ ಅಷ್ಟು ದೃಢೀಕರಣ ಆಗಿಲ್ಲ ಈ ಕೇಸ್ಗಳು ಬಿಟ್ಟರೆ. ಸೊ ಮನುಷ್ಯರಲ್ಲಿ ಕೂಡ ಈ ರೋಗ ಬರುವಂತದ್ದು, ಆದರೆ ಈ ರೋಗ ಇದುವರೆಗೂ ನಮ್ಮಲ್ಲಿ ಏನಿದೆ H5N1 ಅನ್ನೋದು ಅದು ಇನ್ನು ನಮ್ಮ ಮನುಷ್ಯರಲ್ಲಿ ಕಾಣಿಸ್ಕೊಂಡಿಲ್ಲ. ಬಟ್ ಗೊತ್ತಿಲ್ಲ ಮುಂದೆ ಆ ಪ್ರಭೇದ ಚೇಂಜ್ ಆಗಿ, ಸೊ ಅದು ಕೂಡ ಮನುಷ್ಯರಿಗೆ ಅಟ್ಯಾಕ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಒಟ್ಟಾರೆ ಹೇಳಬೇಕಂದ್ರೆ ಇದಕ್ಕೆ ಜಾಗ್ರತೆ ವಹಿಸಬೇಕು ಅಂತೀರಿ? ಜಾಗ್ರತೆ ವಹಿಸಬೇಕು. ನಾವೇನ್ ಹೇಳ್ತೀವಪ್ಪ ಅಂದ್ರೆ ಬಯೋಸೆಕ್ಯೂರಿಟಿ. ಬಯೋಸೆಕ್ಯೂರಿಟಿ ಅಂತ ಏನ್ ಕರಿತೀವಿ ಅಂದ್ರೆ ನಮ್ಮ ಫಾರ್ಮ್ನ ಸುಮ್ಮನೆ ನಾವು ಓಪನ್ ಬಿಟ್ಬಿಡ್ಬಾರ್ದು. ಯಾರ್ ಬೇಕಾದ್ರೂ ಬರೋದು, ಯಾರ್ ಬೇಕಾದ್ರೂ ಹೋಗೋದು, ಯಾವ ವೆಹಿಕಲ್ ಬೇಕಾದ್ರೂ ಒಳಗೆ ಬರೋದು, ಯಾವ ವೆಹಿಕಲ್ ಬೇಕಾದ್ರೂ ಹೋಗೋದು, ಈ ತರ ಒಂದು ನಾವು ಓಪನ್ ಬಿಡಬಾರ್ದು. ಎಲ್ಲಾನು ಒಂದು ಕ್ಲೋಸ್ಡ್ ವೇ ನಲ್ಲಿ ಒಂದು ಕಾಂಪೌಂಡ್ ಹಾಕೊಂಡು ಒಂದು ತಂತಿ ಬೇಲಿ ಹಾಕೊಂಡು ನಾವು ಪ್ರೊಟೆಕ್ಷನ್ ಮಾಡ್ಕೋಬೇಕು. ಅಷ್ಟಿಟ್ಟು ಬಯೋಸೆಕ್ಯೂರಿಟಿ ಮೇಂಟೈನ್ ಮಾಡಬೇಕು, ಸ್ವಚ್ಛತೆಯನ್ನು ಕಾಪಾಡಬೇಕು. ಒಳಗಡೆ ಕೂಡ ನಾವು ಸ್ವಚ್ಛತೆಯನ್ನು ಕಾಪಾಡಬೇಕು. ಟೈಮ್ಲಿ ನಿಮ್ಮ ವಸ್ತುಗಳು ನಿಮ್ಮ ಪ್ರಾಣಿಗಳನ್ನ ಕ್ಷೇಮವಾಗಿ ಇಡಬೇಕಂದ್ರೆ ನೀವು ರಕ್ಷಣೆ ಮಾಡ್ಕೋಬೇಕು. ನಿಮ್ಮ ನೀವು ಅದು ಆಹಾರ ಮತ್ತು ನೀರನ್ನು ಕೂಡ ಸ್ವಚ್ಛತೆಯಿಂದ ಇಟ್ಕೋಬೇಕು. ಹೌದೌದು, ನಮ್ ಈಗ ಕಮರ್ಷಿಯಲ್ ಪೌಲ್ಟ್ರಿ ಫಾರ್ಮರ್ಸ್ ಇರ್ತಾರೆ, ದೊಡ್ಡ ದೊಡ್ಡ ಫಾರ್ಮರ್ಸ್, ಬ್ರೀಡರ್ಸ್, ಸ್ವಚ್ಛತೆಯನ್ನ ಕಾಪಾಡ್ಕೊಂಡಿರ್ತಾರೆ. ಅವ್ರ ಬಯೋಸೆಕ್ಯೂರಿಟಿನೇ ಮೇನ್. ಈಗ ನಮ್ಮಲ್ಲಿ ರೈತರು ಏನ್ ಮಾಡ್ತಾರೆ, ಕೋಳಿಗಳಲ್ಲಿ ಸುಮ್ ಸುಮ್ನೆ ಆಂಟಿಬಯೋಟಿಕ್ಸ್ ನ ಕೊಡ್ತಾ ಇರ್ತಾರೆ. ನಾವು ಬಯೋಸೆಕ್ಯೂರಿಟಿನ ಪ್ರಾಪರ್ ಆಗಿ ಮೇಂಟೈನ್ ಮಾಡ್ಕೊಂಡ್ರೆ ನಮ್ಮಲ್ಲಿ 60-70% ರೋಗ ಬರೋದು ತಡಿಬಹುದು. ನಾವು ಯಾವುದೇ ರೀತಿಯ ಆಂಟಿಬಯೋಟಿಕ್ಸ್ ಕೊಡಬೇಕಾಗಿಲ್ಲ. ನಾವೇನ್ ಮಾಡ್ತೀವಿ, ಕೋಳಿ ಫಾರ್ಮ್ ಇಂದ ಮರಿ ತತ್ತ, ನಾಟಿ ಕೋಳಿಗಳಲ್ಲಿ ಎಸ್ಪೆಷಲಿ ಫಾರ್ಮ್ ಇಂದ ಮರಿ ತರ್ತಿದ್ದಂಗಲೇ ಅವನೇನ್ ಮಾಡ್ತಾನೆ, ಬರ್ಕೊಟ್ಬಿಡ್ತಾನೆ ಇಂಥ ಡೇಟ್ಗೆ ಇಂತಿಂತ ಡೇಟ್ಗೆ ಈ ಆಂಟಿಬಯೋಟಿಕ್ ಹಾಕಿ ಅಂತ. ಇವ್ರು ಅದೇ ಪ್ರಕಾರ ಹಾಕೊಂಡು ಹೋಗ್ತಾ ಇರ್ತಾರೆ. ಕೋಳಿ ಚೆನ್ನಾಗೇ ಇರ್ತವೆ, ಆದ್ರೆ ಈ ಆಂಟಿಬಯೋಟಿಕ್ಸ್ ನ ಕೊಡ್ತಾ ಇರ್ತಾರೆ. ಇದರಿಂದ ಒಂದು ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಡೆವಲಪ್ ಆಗುತ್ತೆ, ಈವನ್ ಕೋಳಿಗಳಲ್ಲೂ ಆಗುತ್ತೆ, ತಿನ್ನೋ ಮನುಷ್ಯರಲ್ಲೂ ಕೂಡ ಆಗುತ್ತೆ. ಆ ರೆಸಿಡ್ಯೂಸ್ ಇಂದ ನಮ್ಮಲ್ಲೂ ಕೂಡ ರೆಸಿಸ್ಟೆನ್ಸ್ ಆಗುತ್ತೆ. ಅದಕ್ಕೆ ಎಷ್ಟಾಗುತ್ತೆ ಅಷ್ಟು ನಾವು ಆಂಟಿಬಯೋಟಿಕ್ಸ್ ನ ಕಡಿಮೆ ಮಾಡಬೇಕು, ಈ ಬಯೋಸೆಕ್ಯೂರಿಟಿ ಕಡೆ ಒತ್ತು ಕೊಡಬೇಕು. ಈಗ ಡಾಕ್ಟರ್, ಬೇರೆ ಕಡೆಯಿಂದ ಈ ಒಂದು ರೋಗ ಗಾಳಿ ಮೂಲಕ ಬಂದು ಇಲ್ಲಿ ಸೋಂಕಾಗಿ ನಮ್ಮ ಪಕ್ಷಿಗಳಿಗೆ ಇದು ಬರ್ತದೆ ಅಂತ ತಾವು ಹೇಳಿದ್ರಿ. ಈಗ ಕೆಲವು ರೈತರು ಎಲ್ಲೋ ಕೋಳಿ ಸಿಗ್ತದೆ, ಕಡಿಮೆ ರೇಟಲ್ಲಿ ಇದೆ ಅಂತೇಳಿ, ಅಥವಾ ಯಾವುದೋ ಒಂದು ಹೊಸ ಕೋಳಿ ಬಂದಿದೆ ಅಂತೇಳಿ ತೊಗೊಂಬಂದು ಬಿಡ್ತಾರೆ. ಅವರು ತೊಗೊಂಬಂದು ತಮ್ಮ ಕೋಳಿ ಫಾರ್ಮಲ್ಲಿ ಹಾಕೊಂಡ್ಬಿಡ್ತಾರೆ. ಆವಾಗ ಅದು ಒಂದಕ್ಕೊಂದುವರೆ ಉಳಿದ ಕೋಳಿಗೆಲ್ಲ ಅಲ್ಲಿ ವೈರಸ್ ತಾಗ್ಬಿಟ್ಟು ಉಳಿದ ಕೋಳಿಗಳು ಸಾಯ್ತವಲ್ಲ, ಇದಕ್ಕೇನಂತೀರಿ? ಅದೇ ಸರ್, ಈಗ ನಾವು ಏನ್ ಮಾಡ್ತೀವಿ ಅಲ್ಲ, ಅದು ನಿಜ ಹೇಳ್ಬೇಕಂದ್ರೆ ಆ ಕೋಳಿಗೇನು ರೋಗ ಇರಲ್ಲ, ಆದ್ರೆ ಅಲ್ಲಿಂದ ಇಲ್ಲಿ ತಂದಿರ್ತಾರೆ. ಆ ಕೋಳಿಗೆ ಸ್ಟ್ರೇನ್ ಆಗಿರ್ತದೆ, ಆಯಾಸ ಆಗಿರ್ತದೆ, ಜ್ವರ ಬಂದಿರ್ತದೆ. ನಾವೇನ್ ಮಾಡ್ತೀವಿ, ಒಂದು ರಾಜ್ಯದಲ್ಲಿ ಔಟ್ಬ್ರೇಕ್ ಆಗಿದೆ. ಈಗ ಕೇರಳ ರಾಜ್ಯ ಅಲಪಿ, ಪಟ್ಟಣತಿಟ್ಟ, ಕೊಟ್ಟಾಯಂ, ಆ ಡಿಸ್ಟಿಕ್ ಗಳು ಏನಾಗಿದೆ, ಒಂಥರ ಎಪಿಸೆಂಟರ್ ತರ ಆಗ್ಬಿಟ್ಟಿದೆ. ಅಲ್ಲಿ ಯಾವಾಗಲೂ ರೆಗ್ಯುಲರ್ ಆಗಿ ಔಟ್ಬ್ರೇಕ್ ಆಗ್ತಾನೆ ಇರುತ್ತೆ. ಅದಕ್ಕೆ ಏನ್ ಮಾಡ್ತೀವಿ, ನಾವು ನಮ್ಮಲ್ಲಿ ಬಾರ್ಡರ್ ಚೆಕ್ ಪೋಸ್ಟ್ ನ ಇಟ್ಟಿದೀವಿ. ನಮ್ಮ ಕರ್ನಾಟಕ ಕೇರಳ ತಮಿಳುನಾಡು ಬಾರ್ಡರ್ ಅಲ್ಲಿ ಚೆಕ್ ಪೋಸ್ಟ್ ನ ಇಟ್ಟಿದೀವಿ. ಒಂದು ವೇಳೆ ಅಲ್ಲಿ ಔಟ್ಬ್ರೇಕ್ ಆಯ್ತು ಅಂದ್ರೆ ಅಲ್ಲಿಂದ ಯಾವುದೇ ರೀತಿಯ ಬರ್ಡ್ ನಮ್ಮ ರಾಜ್ಯಕ್ಕೆ ಬರದಂಗೆ ನಾವು ಅಲ್ಲಿ ಎಚ್ಚರಿಕೆಯನ್ನು ವಹಿಸ್ತೀವಿ. ಈ ವೆಟನರಿ ಡಿಪಾರ್ಟ್ಮೆಂಟ್ ಏನಿದೆ ಅಲ್ಲಿ ಒಂದು ಚೆಕ್ ಪೋಸ್ಟ್ಗಳನ್ನ ಓಪನ್ ಮಾಡಿರ್ತದೆ. ಸೊ ಪ್ರತಿ ಒಂದು ರಾಜ್ಯದಲ್ಲೂ ಕೂಡ ಬಾರ್ಡರ್ಗಳಲ್ಲಿ ಚೆಕ್ ಪೋಸ್ಟ್ ಇರುತ್ತೆ. ಸೊ ಈ ರೀತಿ ಏನಾರ ರೋಗ ಉದ್ರೇಕ ಆದಾಗ ಆ ರೋಗ ಉದ್ರೇಕ ಆದಂತ ಸಂದರ್ಭದಲ್ಲಿ ಯಾವುದೇ ರೀತಿಯ ಬರ್ಡ್ಸ್ ಕೂಡ ನಮ್ಮ ರಾಜ್ಯಕ್ಕೆ ಬರದಂಗೆ ನಾವು ಅಲ್ಲಿ ಸ್ಟ್ರಿಕ್ಟ್ ಕಟ್ಟುನಿಟ್ಟಿನ ಕ್ರಮಗಳನ್ನ ವಹಿಸ್ತಾ ಇರ್ತೀವಿ. ಈ ಬರ್ಡ್ ಫ್ಲೂ ಅಥವಾ ಕೋಳಿ ಜ್ವರ ಬಂದಿದೆ ಅಂದ ತಕ್ಷಣ, ಇದು ಗೊತ್ತಾದ ತಕ್ಷಣ ನಮ್ಮ ಪಶು ವೈದ್ಯರಿಗೆ ಅಥವಾ ಬೇರೆ ಇಲಾಖೆಯವರಿಗೆ ಗೊತ್ತಾದ ತಕ್ಷಣ ಸರ್ಕಾರದ ವತಿಯಿಂದ ಆ ಪ್ರದೇಶಕ್ಕೆ ಯಾವ ತರ ಬಂದು ಒಂದು ಚೌಕಟ್ಟು ಹಾಕೊಡ್ತಾರೆ? ಅದೇ ಸರ್, ಈಗ ಒಂದು ದೃಢೀಕರಣ ಆದ ತಕ್ಷಣ ಇಮಿಡಿಯೇಟ್ ಆಗಿ ಏನ್ ಮಾಡ್ತಾರೆ, 1 ಕಿಲೋಮೀಟರ್ ರೇಡಿಯಸ್ ಎಷ್ಟು ಬರುತ್ತೆ ಅಂತ ಮಾರ್ಕ್ ಮಾಡ್ತಾರೆ. ಅಲ್ಲಿ ಒಂದು ಅವೇರ್ನೆಸ್ ನ ಕ್ರಿಯೇಟ್ ಮಾಡ್ತಾರೆ, ಎಲ್ಲರಿಗೂ ಔಟ್ ಬ್ರೇಕ್ ಆಗಿದೆ, ನಾವು ಇಂಥ ಟೈಮ್ ಅಲ್ಲಿ ಬರ್ತಿದೀವಿ, ನಿಮ್ಮ ಕೋಳಿಗಳನ್ನೆಲ್ಲ ಸಾಯಿಸ್ತೀವಿ, ಅದನ್ನೆಲ್ಲ ಕೂಡ ಅವರು ಅವೇರ್ನೆಸ್ ನ ಕೊಡ್ತಾರೆ. ಅವರದ್ದು ಬದುಕಿರೋ ಕೋಳಿಗಳನ್ನು ನಾವು ಸಾಯಿಸ್ತೀವಿ, ಸಾಯಿಸಿ ಅವರಿಗೆ ಕಾಂಪನ್ಸೇಷನ್ ಅಂತ ಇರುತ್ತೆ. ಆ ಕಾಂಪನ್ಸೇಷನ್ ಏನು, ಕೇಂದ್ರ ಸರ್ಕಾರದ ಕಾಂಪನ್ಸೇಷನ್ ಇದೆ, ಆ ಕಾಂಪನ್ಸೇಷನ್ ಅವರಿಗೆ ಕೊಡ್ತೇವೆ. ಪ್ಲಸ್ ಸರೌಂಡಿಂಗ್ 10 ಕಿಲೋಮೀಟರ್ ರೇಡಿಯಸ್ ಅಲ್ಲೂ ಕೂಡ ನಾವು ಒಂದು ಅವೇರ್ನೆಸ್ ನ ಕ್ರಿಯೇಟ್ ಮಾಡ್ತೀವಿ. ಈವನ್ ಅಲ್ಲಿ ಯಾವ್ದಾರ ಕೋಳಿ ಅಂಗಡಿಗಳಿದ್ರೆ ಆ ಅಂಗಡಿಗಳನ್ನ ಕ್ಲೋಸ್ ಮಾಡಿಸ್ತೀವಿ. ಆ ಒಂದು ಪೀರಿಯಡ್ ಅಲ್ಲಿ ಏನು ಇಮಿಡಿಯೇಟ್ ಆಗಿ ನಾವು ಕ್ಲೋಸ್ ಮಾಡಿಸ್ಬೇಕು. ಮತ್ತೆ ಯಾವುದೇ ರೀತಿಯ ಪಕ್ಷಿಗಳನ್ನು ಕೂಡ ಹೊರಗಡೆಯಿಂದ ಒಳಗಡೆ ತರಬಾರದು, ಒಳಗಡೆಯಿಂದ ಹೊರಗಡೆ ಹೋಗಬಾರದು. ಆ ಒಂದು ಸ್ಟ್ರಿಕ್ಟ್ ಮೆಜರ್ಸ್ ನ ಈ ಡಿಸಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಮೀಟಿಂಗ್ ಆಗಿ ಆ ಒಂದು ಎಲ್ಲ ಮೆಜರ್ಸ್ ನ ಮಾಡ್ತಾರೆ. ಸೊ ಇಲ್ಲಿ ಎಲ್ಲಾ ಡಿಪಾರ್ಟ್ಮೆಂಟ್ ಸೇರ್ಕೊಂಡಿರ್ತದೆ, ಓನ್ಲಿ ವೆಟನರಿ ಡಿಪಾರ್ಟ್ಮೆಂಟ್ ಮಾಡೋಕ್ಕಾಗಲ್ಲ. ಪಂಚಾಯತ್ ಇರುತ್ತೆ, ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ವೆಟನರಿ ಡಿಪಾರ್ಟ್ಮೆಂಟ್, ಆರೋಗ್ಯ ಇಲಾಖೆ, ಪಂಚಾಯತ್ ಡಿಪಾರ್ಟ್ಮೆಂಟ್, ಅರಣ್ಯ ಇಲಾಖೆ, ಇಷ್ಟು ಡಿಪಾರ್ಟ್ಮೆಂಟ್ ಸೇರ್ಕೊಂಡು, ಮಹಿಳಾ ಇಲಾಖೆ ಎಲ್ಲ ಇರುತ್ತೆ, ಎಲ್ಲ ಡಿಪಾರ್ಟ್ಮೆಂಟ್ ಸೇರ್ಕೊಂಡು ಈ ಒಂದು ಕಂಟ್ರೋಲ್ ಪ್ರೋಸೆಸ್ ನ ಮಾಡುತ್ತೆ. ನಮ್ಮಲ್ಲಿ ಏನಪ್ಪಾ ಅಂದ್ರೆ ಈ ರಾಪಿಡ್ ರೆಸ್ಪಾನ್ಸ್ ಟೀಮ್ ಅಂತ ಇದೆ. ಈ ರಾಪಿಡ್ ರೆಸ್ಪಾನ್ಸ್ ಟೀಮ್ ನ ಆ ಟೈಮ್ ಅಲ್ಲಿ ಎಷ್ಟು ಬರ್ಡ್ಸ್ ಇದಾವೆ ನೋಡ್ಕೊಂಡು ಆ ಬರ್ಡ್ಸ್ ಗಳನ್ನ ಒಂದು ಮ್ಯಾಪಿಂಗ್ ಮಾಡ್ತೀವಿ. ಸೊ ಸರೌಂಡಿಂಗ್ ಹಳ್ಳಿನಲ್ಲಿ ಎಲ್ಲ ಮ್ಯಾಪಿಂಗ್ ಮಾಡ್ತೀವಿ. ಆ ಮ್ಯಾಪಿಂಗ್ ಮಾಡಿ ಬರ್ಡ್ಸ್ ಎಷ್ಟಿದೆ, ಎಷ್ಟು ಜನ ಬೇಕಾಗತ್ತೆ ಅಲ್ಲಿ ಸಾಯಿಸಕ್ಕೆ, ಎಷ್ಟು ದಿನ ಆಗತ್ತೆ ಅಂತ ಅಂದ್ಬಿಟ್ಟು ಆ ಅಷ್ಟು ಜನನ್ನ ಅಲ್ಲಿ ಡೆಪ್ಯೂಟ್ ಮಾಡ್ತಾರೆ. ಆ ಡೆಪ್ಯೂಟ್ ಮಾಡಿದಾಗ ಅವರು ಅಲ್ಲಿ ಆ ಕಲ್ಲಿಂಗ್ ಆಪರೇಷನ್ಸ್, ನಾವು ಕತ್ತನ್ನ ಮುರಿಯೋ ಮೂಲಕ ಅವನ್ನ ಸಾಯಿಸ್ತೀವಿ, ಕೋಳಿಗಳನ್ನ ಕತ್ತನ್ನು ಮುರಿದು ಸಾಯಿಸಿ ನಂತರ ಅದನ್ನೆಲ್ಲ ಒಂದು ಗನಿ ಬ್ಯಾಗ್ ಚೀಲಗಳಿಗೆ ತುಂಬಿಕೊಂಡು ನಂತರ ಗುಂಡಿಗೆ ಹಾಕಿ ಮುಚ್ಚಿ JCP ಯೂಸ್ ಮಾಡಿಕೊಂಡು ನಮಗೆ ಎಲ್ಲಾ ರೀತಿಯ ಒಂದು ಸಲಕರಣೆಗಳು ಏನೇನು ಬೇಕೋ ಅದನ್ನೆಲ್ಲ ರೆಡಿ ಇಟ್ಕೊಂಡಿರ್ತೀವಿ. ಈಗ PPE ಕಿಟ್ ಬೇಕಿರುತ್ತದೆ, ಮಾಸ್ಕ್ ಬೇಕಿರ್ತದೆ, ಸೊ JCP ಬೇಕಿರ್ತದೆ, ಚೀಲಗಳು ಬೇಕಿರುತ್ತದೆ. ಸೊ ಇವನ್ನೆಲ್ಲ ರೆಡಿ ಇಟ್ಕೊಂಡು ನಾವು ಈ ಒಂದು ಕಲ್ಲಿಂಗ್ ಆಪರೇಷನ್ ನ ಸ್ಟಾರ್ಟ್ ಮಾಡ್ತೀವಿ. ಸೊ ಇಮಿಡಿಯೇಟ್ ಆಗಿ ನಮ್ಗೆ ಎಷ್ಟಿದೆ ನೋಡಿಕೊಂಡು ಫ್ಲಾಗ್ ಸೈಜ್ ಅಷ್ಟು ಜನನ RRT ಟೀಮ್ ನ ಡೆಪ್ಯೂಟ್ ಮಾಡ್ಕೊಂಡಿರ್ತೀವಿ. 2-3 ದಿನದಲ್ಲಿ ಈ ಒಂದು ಕಲ್ಲಿಂಗ್ ಪ್ರೋಸೆಸ್ ನ ಮುಗಿಸ್ತೀವಿ. ಆ ಕಲ್ಲಿಂಗ್ ಪ್ರೋಸೆಸ್ ಮುಗಿಯುವರೆಗೂ ಕೂಡ RRT ಟೀಮ್ ಆ ಜಾಗ ಬಿಟ್ಟು ಆಚೆ ಬಂದಿರಲ್ಲ, ಸೊ ಅಲ್ಲೇ ಇರ್ತಾರೆ ಅವರು. ಸೊ ಎಲ್ಲಾನು ಮುಗಿಸಿ ಈವನ್ ಅವ್ರಿಗೆ ಹೆಲ್ತ್ ಚೆಕ್ಅಪ್ ಕೂಡ ಆಗ್ತಿರ್ತದೆ ಟೈಮ್ಲಿ. ಸೊ ಅವ್ರಿಗೂ ಕೂಡ ನಾವು ಆಂಟಿವೈರಲ್ ಡ್ರಗ್ ನ ಕೊಡ್ತಿರ್ತೀವಿ ಪ್ರತಿದಿನ. ಸೊ ಇದನ್ನೆಲ್ಲ ತಗೊಂಡು ಅವರು ಹೋಲ್ ಕಲ್ಲಿಂಗ್ ಆಪರೇಷನ್ ನ ಮುಗಿಸಿ ಆಮೇಲೆ ಬರ್ತಾರೆ. ನೆಕ್ಸ್ಟ್ ನಾವು ಸ್ಯಾನಿಟೈಸೇಷನ್ ನ ಮಾಡ್ತೀವಿ ಆ ಏರಿಯಾ ಪೂರ್ತಿ. ಸ್ಯಾನಿಟೈಸೇಷನ್ ಮಾಡಿ ನಂತರ ಸೊ ನಾವು ಸರ್ವಿಲೆನ್ಸ್ ಜೋನ್ ಗೆ ಬರ್ತೀವಿ. ಏನ್ 10 ಕಿಲೋಮೀಟರ್ ರೇಡಿಯಸ್. ಒಟ್ಟಾರೆ ಹೇಳ್ಬೇಕಂದ್ರೆ ಈ ಬರ್ಡ್ ಫ್ಲೂ ಇದಕ್ಕೆ ಜನ ಹೆದರಬೇಕಾಗಿಲ್ಲ, ಆದ್ರೆ ಜಾಗೃತಿ ವಹಿಸ್ಕೋಬೇಕು. ಹೌದು ಹೌದು, ಯಾವುದೇ ರೀತಿಯ ಭಯ ಪಡುವ ಅವಶ್ಯಕತೆ ಇಲ್ಲ. ಸೊ ನಮ್ಮ ಜಾಗೃತಿಕತೆಯಲ್ಲಿ ನಾವು ಇದ್ರೆ ಜನ ಕೂಡ ಅಷ್ಟೇ ಅಲ್ಲ, ಈಗ ಕೋಳಿಗಳು ಸಾಕೊಂಡವರು ಕೂಡ ಸ್ವಚ್ಛತೆಯನ್ನು ಕಾಪಾಡ್ಕೊಂಡು ನಿಮ್ಮ ಆರೋಗ್ಯಯುತವಾದ ಕೋಳಿಗಳು ಅಲ್ಲೇ ಬದುಕಿರ್ತವೆ. ಹೌದು ಹೌದು, ಮತ್ತೆ ನೀವು ಹೊರಗಡೆ ಹೋಗೋದು ಒಳಗಡೆ ಬರೋದು ಅದನ್ನು ಕೂಡ ನೀವು ನಿಗ್ರಹ ಮಾಡಬೇಕು. ಹೌದು, ಕಂಟ್ರೋಲ್ ಮಾಡಬೇಕಾಗುತ್ತೆ. ಸೊ ನಾವು ಇದನ್ನೊಂದು ಸ್ವಚ್ಛತೆ ಕಾಪಾಡಿಕೊಂಡು ಈ ಬಯೋಸೆಕ್ಯೂರಿಟಿನ ಮೇಂಟೈನ್ ಮಾಡಿಕೊಂಡ್ರೆ ನಾವು ಯಾವುದೇ ರೀತಿಯ ರೋಗಗಳನ್ನು ಕೂಡ ನಾವು ಫೇಸ್ ಮಾಡಬಹುದು. ತುಂಬಾ ಸಂತೋಷ ಡಾಕ್ಟರ್ ಶಂಕರ್ ಅವರೇ. ಪ್ರಸ್ತುತ ಬೆಂಗಳೂರು ಪಶು ವೈದ್ಯಕೀಯ ಮತ್ತು ಜೈವಿಕ ಸಂಸ್ಥೆಯ ಹಿರಿಯ ಪ್ರಾಧ್ಯಾಪಕರಾಗಿ ಆಕಾಶವಾಣಿ ಬೆಂಗಳೂರಿಗೆ ಬಂದು ಹಕ್ಕಿ ಜ್ವರ ಬರ್ಡ್ ಫ್ಲೂ ಹರಡಿದ ಈ ಸಂದರ್ಭದಲ್ಲಿ ನಮ್ಮ ನಾಗರಿಕರಿಗೆ ಮತ್ತು ರೈತರಿಗೆ ಉಪಯುಕ್ತವಾದ ಸಲಹೆಯನ್ನು ನೀಡಿದ್ದಕ್ಕೆ ತಮಗೆ ಧನ್ಯವಾದಗಳು. ಕೆಲವರು ಇರ್ತಾರೆ ಡಾಕ್ಟರ್ ಶಂಕರ್ ಅವ್ರ ಜೊತೆಗೆ ಸ್ವಲ್ಪ ಮಾಹಿತಿ ಇನ್ನೂ ಪಡ್ಕೋಬೇಕಂತಿರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ಹೇಳಿ. ಸೊ ಈ ಅಕ್ಕಿ ಜ್ವರದ ಬಗ್ಗೆ ತಾವು ಯಾವುದೇ ಮಾಹಿತಿ ಕೇಳಿದ್ರು ನಾನು ಮಾಹಿತಿ ಕೊಡಲಿಕ್ಕೆ ಸಿದ್ಧ ಇದ್ದೀನಿ. ನನ್ನ ಸಂಪರ್ಕ ಸಂಖ್ಯೆ 9844287557 9844287557. ಮತ್ತೊಮ್ಮೆ ಧನ್ಯವಾದಗಳು, ನಮಸ್ಕಾರ. ಥ್ಯಾಂಕ್ ಯು ಸರ್. ಇದುವರೆಗೆ ಹಕ್ಕಿ ಜ್ವರ ಈ ಕುರಿತು ಡಾಕ್ಟರ್ ಶಂಕರ್ ಬಿಪಿ ಅವರೊಂದಿಗಿನ ಸಂದರ್ಶನ ಕೇಳಿದರೆ. ಸಂದರ್ಶಿಸಿದವರು ತಿಮ್ಮಪ್ಪ ಎಚ್ ಗೌಡ. ಇನ್ನು ಮುಂದೆ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೇಳಿ ಚಿಕ್ಕನಾಯಕನಹಳ್ಳಿ ಹೆಸರಹಳ್ಳಿಯ ಲಕ್ಷ್ಮಮ್ಮ ಹಾಗೂ ಸಂಗಡಿಗರಿಂದ ಸೋಬಾನೆ ಪದ. ಓಡೋಡಿ ಬಾ ಬಸವ ಬಸವ, ಓಡೋಡಿ ಬಾ ಬಸವ, ಓಡೋಡಿ ಬಾ ಬಸವ ಬಸವ, ಓಡೋಡಿ ಬಾ ಬಸವ ಬಸವ, ಬರೆಯ ಬಸವ ಕಲ್ಯಾಣದ ಬಸವ ಬಸವ, ಓಡಾಡಿ ಬಸವ ಬಸವ ಓಡಾಡಿ ಬಸವ ಬಸವ ಓಡಾಡಿ ಬಸವ ಓಡಾಡಿ ಬಸವ ಕಡಲೆಯ ಕಾಯಿ ನಂಗೆ ಬಸವ ನಿನ್ನ ಕಡೆದು ತಂದವರ ಬಸವ ಬಸವ ನಿನ್ನ ಕಣದು ತಂದವರ ಬಸವ ಬಸವ ಬರೆಯ ಬಸವ ಕಲ್ಯಾಣದ ಬಸವ ಬಸವ ಓಡಾಡಿದ ಬಸವ ಹೆಸರು ಕಳಿ ನಂಗೆ ಬಸವ ನ ಹೆಸರಿಟ್ಟರೆ ಅರಯ್ಯ ಬಸವ ಹೆಸರು ಕಳಿ ನಂಗೆ ಬಸವ ನಿನ್ನ ಹೆಸರಟ್ಟರಯ್ಯ ಬಸವ ಹೆಸರು ಕಳಿ ನಂಗೆ ಬಸವ ನಿನ್ನ ಹೆಸರಿಟ್ಟರಯ್ಯ ಬಸವ ಬಾ ಬಸವ ಬರಯ್ಯ ಬಸವ ಕಲ್ಯಾಣದ ಬಸವ ಬಸವ ಓಡೋಡಿ ಬಾ ಬಸವ ಬಸವ ಬರಯ್ಯ ಬಸವ ಕಲ್ಯಾಣದ ಬಸವ ಬಸವ ಓಡೋಡಿ ಬಾ ಬಸವ ಬಸವ ಓಡೋಡಿ ಬಾ ಬಸವ ಬಸವ ಓಡೋಡಿ ಬಾ ಬಸವ ಕಾಯಿ ನಂಗೆ ಬಸವ ನಿನ್ನ ತಿದ್ದಿ ತಂದವರ ಬಸವ ಉದ್ದಿನ ಕಾಯಿ ನಂಗೆ ಬಸವ ನಿನ್ನ ತಿದ್ದಿ ತಂದವರ ಬಸವ ಬಾ ಬಸವ ಬರೆಯ ಬಸವ ಕಲ್ಯಾಣದ ಬಸವ ಬಸವ ಓಡೋಡಿ ಬಾ ಬಸವ ಬಸವ ಬರೆಯ ಬಸವ ಕಲ್ಯಾಣದ ಬಸವ ಬಸವ ಓಡಾಡಿ ಬಾ ಬಸವ ಬಸವ ಓಡಾಡಿ ಬಾ ಬಸವ ಬಸವ ಓಡಾಡಿ ಬಾ ಬಸವ ಕಿತ್ತಾಲಿ ಅಣ್ಣಿ ನಂಗೆ ಬಸವ ನಿನ್ನ ಕಿತ್ತಾಡಿ ತಂದರರ ಬಸವ ಕಿತ್ತಾಲಿ ಅಣ್ಣಿ ನಂಗೆ ಬಸವ ನಿನ್ನ ಕಿತ್ತಾಡಿ ತಂದರರ ಬಸವ ಬಾ ಬಸವ ಬರೆಯ ಬಸವ ಕಲ್ಯಾಣದ ಬಸವ ಬಸವ ಓಡೋಡಿ ಬಾ ಬಸವ ಬಸವ ಬರೆಯ ಬಸವ ಕಲ್ಯಾಣದ ಬಸವ ಬಸವ ಓಡೋಡಿ ಬಾ ಬಸವ ಬಸವ ಓಡೋಡಿ ಬಾ ಬಸವ ಬಸವ ಓಡೋಡಿ ಬಾ ಬಸವ ಬಸವ ನಿನ್ನ ಆಧರಿಸಿ ತಂದರರ ಬಸವ ಅವರೇಯ ಕಾಯಿ ನಂಗೆ ಬಸವ ನಿನ್ನ ಆಧರಿಸಿ ತಂದರರ ಬಸವ ಬಾ ಬಸವ ಬರೆಯ ಬಸವ ಕಲ್ಯಾಣದ ಬಸವ ಬಸವ ಓಡೋಡಿ ಬಾ ಬಸವ ಬಸವ ಬರೆಯ ಬಸವ ಕಲ್ಯಾಣದ ಬಸವ ಬಸವ ಓಡಾಡಿ ಬಾ ಬಸವ ಓಡಾಡಿ ಬಾ ಬಸವ ಬಸವ ಓಡಾಡಿ ಬಾ ಬಸವ ನಂಗೆ ಬಸವ ನಿನ್ನ ಆಧರಿಸಿ ತಂದರರ ಬಸವ ತಗರಿಯ ಕಾಯಿ ನಂಗೆ ಬಸವ ನಿನ್ನ ಆಧರಿಸಿ ತಂದರರ ಬಸವ ಬಾ ಬಸವ ಬರೆಯ ಬಸವ ಕಲ್ಯಾಣದ ಬಸವ ಬಸವ ಓಡೋಡಿ ಬಾ ಬಸವ ಬಸವ ಬರೆಯ ಬಸವ ಕಲ್ಯಾಣದ ಬಸವ ಬಸವ ಓಡೋಡಿ ಬಾ ಬಸವ ಬಸವ ಓಡೋಡಿ ಬಾ ಬಸವ ಬಸವ ಓಡೋಡಿ ಬಾ ಬಸವ ನಂಗೆ ಬಸವ ನಿನ್ನ ತಿದ್ದಿ ತಂದಾರಯ್ಯ ಬಸವ ಉದ್ದಿನ ಕಾಯಿ ನಂಗೆ ಬಸವ, ನಿನ್ನ ತಿದ್ದಿ ತಂದಾರರ ಬಸವ, ಬಾ ಬಸವ ಬರೆಯ ಬಸವ, ಕಲ್ಯಾಣದ ಬಸವ ಬಸವ, ಓಡೋಡಿ ಬಾ ಬಸವ ಬಸವ, ಬರೆಯ ಬಸವ, ಕಲ್ಯಾಣದ ಬಸವ ಬಸವ, ಓಡೋಡಿ ಬಾ ಬಸವ, ಓಡೋಡಿ ಬಾ ಬಸವ ಬಸವ, ಓಡೋಡಿ ಬಾ ಬಸವ, ಕಡಲೆಯ ಕಾಯಿ ನಂಗೆ ಬಸವ, ನಿನ್ನ ಕಡೆದು ತಂದಾರ್ಯರ ಬಸವ, ಕಡಲೆಯ ಕಾಯಿ ನಂಗೆ ಬಸವ, ನಿನ್ನ ಕಡೆದು ತಂದಾರ್ಯರ ಬಸವ, ಬಾ ಬಸವ ಬರೆಯ ಬಸವ, ಕಲ್ಯಾಣದ ಬಸವ ಬಸವ, ಓಡೋಡಿ ಬಾ ಬಸವ ಬಸವ, ಬರೆಯ ಬಸವ, ಕಲ್ಯಾಣದ ಬಸವ ಬಸವ, ಓಡೋಡಿ ಬಾ ಬಸವ ಬಸವ, ಓಡೋಡಿ ಬಾ ಬಸವ ಬಸವ, ಓಡೋಡಿ ಬಾ ಬಸವ, ನಂಗೆ ಬಸವ ಸಂಪಿಗೆ ಹೂವಿ ನಂಗೆ ಬಸವ, ನಿನ್ನ ಕಡೆದು ತಂದಾರ್ಯರ ಬಸವ, ಸಂಪಿಗೆ ಹೂವಿ ನಂಗೆ ಬಸವ, ನಿನ್ನ ಕಡೆದು ತಂದಾರ್ಯರ ಬಸವ, ಬಾ ಬಸವ ಬರೆಯ ಬಸವ, ಕಲ್ಯಾಣದ ಬಸವ ಬಸವ, ಓಡೋಡಿ ಬಾ ಬಸವ, ಬರೆಯ ಬಸವ, ಕಲ್ಯಾಣದ ಬಸವ ಬಸವ, ಓಡೋಡಿ ಬಾ ಬಸವ ಬಸವ, ಓಡೋಡಿ ಬಾ ಬಸವ ಬಸವ, ಓಡೋಡಿ ಬಾ ಬಸವ ಬಸವ, ಓಡೋಡಿ ಬಾ ಬಸವ ಬಸವ, ಓಡೋಡಿ ಬಾ ಬಸವ, ಕಾಯಿ ನಂಗೆ ಬಸವ, ನಿನ್ನ ಆದರಿಸಿ ತಂದರ ಬಸವ, ಅವರೇಯ ಕಾಯಿ ನಂಗೆ ಬಸವ, ನಿನ್ನ ಆದರಿಸಿ ತಂದರ ಬಸವ, ಬಾ ಬಸವ ಬರೆಯ ಬಸವ, ಕಲ್ಯಾಣದ ಬಸವ ಬಸವ, ಓಡೋಡಿ ಬಾ ಬಸವ ಬಾ ಬಸವ, ಬರೆಯ ಬಸವ, ಕಲ್ಯಾಣದ ಬಸವ ಬಸವ, ಓಡೋಡಿ ಬಾ ಬಸವ ಬಸವ, ಓಡೋಡಿ ಬಾ ಬಸವ ಬಸವ, ಓಡೋಡಿ ಬಾ ಬಸವ, ಕಿತ್ತಾಡಿ ನಂಗೆ ಬಸವ, ನಿನ್ನ ಕಿತ್ತಾಡಿ ತಂದರರ ಬಸವ, ಕಿತ್ತಾಲಿ ಅಣ್ಣಿ ನಂಗೆ ಬಸವ, ನಿನ್ನ ಕಿತ್ತಾಡಿ ತಂದರರ ಬಸವ, ಬಾ ಬಸವ ಬರೆಯ ಬಸವ, ಕಲ್ಯಾಣದ ಬಸವ ಬಸವ, ಓಡೋಡಿ ಬಾ ಬಾ ಬಸವ, ಬರೆಯ ಬಸವ, ಕಲ್ಯಾಣದ ಬಸವ ಬಸವ, ಓಡೋಡಿ ಬಾ ಬಸವ ಬಸವ, ಓಡೋಡಿ ಬಾ ಬಸವ ಬಸವ, ಓಡೋಡಿ ಬಾ ಬಸವ, ನಂಗೆ ಬಸವ, ನಿನ್ನ ಕಣದಿಟ್ಟರ್ಯಾರಯ್ಯ ಬಸವ, ಸಂಪಿಗೆ ಹೂವಿ ನಂಗೆ ಬಸವ, ನಿನ್ನ ಕಣದಿಟ್ಟರ್ಯಾರಯ್ಯ ಬಸವ, ಬಾ ಬಸವ ಬರೆಯ ಬಸವ, ಕಲ್ಯಾಣದ ಬಸವ ಬಸವ, ಓಡೋಡಿ ಬಾ ಬಸವ ಬಸವ, ಬರೆಯ ಬಸವ, ಕಲ್ಯಾಣದ ಬಸವ ಬಸವ, ಓಡೋಡಿ ಬಾ ಬಸವ ಸಾರಂಗ ಬರುವೋದಂದ ನಂದ ದೊರೆಯೇ, ಸಾರಂಗ ಬರುವೋದಂದ ನಂದ ದೊರೆಯೇ, ಸಾರಂಗ ಬರುವೋದಂದ ನಂದ ದೊರೆಯೇ, ಸಾರಂಗ ಬರುವೋದಂದ ನಂದ ದೊರೆಯೇ, ಸಾರಂಗ ಬರುವೋದಂದ ನಂದ ದೊರೆಯೇ, ಸುರಳಿಲ ಕೌವ ಅವಳೊಳೆ ಪೂಜಿ ಹೋಗುತ್ತಾಳೆ, ಒಳಿಗೋಗಿ ಒಳಿಯ ಮೊಳಿಗೆಳೆ ದೊರೆಯೇ, ಒಳಿಯ ಮೊಳೆಗೆಳೆ ದೊರೆ ಬಗೆ ಒಳೆಯ ಮೊಳೆಗೆಳೆ ದೊರೆ ಒಳಿಯ ಮೊಳೆಗಾಳೆ ಅವಳೊಸ ಸೀರೆ ನೋಟಾಳೆ ಅವಳ ಜಂಗು ಮೊರ ನಡಿವೆ ಬರುತ್ತಾಳೆ ದೊರೆ ಮೊರ ನಡಿವೆ ಬರುತ್ತಾಳೆ ದೊರೆ ಜಂಗು ಮೊರ ನಡಿವೆ ಬರುತ್ತಾಳೆ ದೊರೆ ಅವಳಿಂಗ ಒಳದಾವೆ ಬಿಸೋಲಿಗೆ ದೊರೆ ಒಳದಾವೆ ಬಿಸೋಲಿಗೆ ದೊರೆ ಒಳದಾವೆ ಬಿಸೋಲಿಗೆ ದೊರೆ ಒಳದಾವೆ ಬಿಸೋಲಿಗೆ ದೊರೆ ಒಳದಾವೆ ಬಿಸೋಲಿಗೆ ಲಕ್ಕವ್ವ ಅವಳ ಜಂಗು ಮೊರ ನಡಿವೆ ಬರುವಾಗ ದೊರೆ ಜಂಗು ಮೊರ ನಡಿವೆ ಬರುವಾಗ ದೊರೆ ಜಂಗುಮರ ನಡಿವೆ ಬರುವಾಗ ದೊರೆ ಜಂಗುಮರ ನಡಿವೆ ಬರುವಾಗ ದೊರೆ ಜಂಗುಮರ ನಡಿವೆ ಕೌವಾಗೆ ನಾವಿಲ್ಲಿಂದ ಕೈಯ ಮುಗುದೇವೋ ದೊರೆ ಇಲ್ಲಿಂದ ಕೈಯ ಮುಗುದೇವೋ ದೊರೆ ನಾವಿಲ್ಲಿಂದ ಕೈಯ ಮುಗುದೇವೋ ದೊರೆ ಇಲ್ಲಿಂದ ಕೈಯ ಮುಗುದೇವೋ ದೊರೆ ಇಲ್ಲಿಂದ ಕೈಯ ಅವಳಿಂಗ ಒಳದಾವೆ ಬಿಸೋಲಿಗೆ ದೊರೆ ಲಿಂಗ ಒಳದಾವೆ ಬಿಸೋಲಿಗೆ ದೊರೆ ಅವಳಿಂಗ ಒಳದಾವೆ ಬಿಸೋಲಿಗೆ ದೊರೆ ಲಿಂಗ ಒಳದಾವೆ ಬಿಸೋಲಿಗೆ ದೊರೆ ಲಿಂಗ ಒಳದಾವೆ ಬಿಸೋಲಿಗೆ ಲಕ್ಕವ್ವ ಅವಳ ಜಂಗು ಮೊರ ನಡಿವೆ ಬರುವಾಗ ದೊರೆ ಲಿಂಗ ಮೊರ ನಡಿವೆ ಬರುವಾಗ ದೊರೆ ಜಂಗು ಮೊರ ನಡಿವೆ ಬರುವಾಗ ದೊರೆ ನಡಿವೆ ಬರುವಾಗ ದೊರೆ ನರಿ ಬಾಂಧ ಜೋಡಿ ಒಲುಗು ಬಾಂಧ ಅವಳಿಗೆ ಡಾಡಿ ಬಂದು ಇಡಿಗಾಯಿ ದೊರೆ ಡಾಡಿ ಬಂದು ಇಡಿಗಾಯಿ ದೊರೆ ಡಾಡಿ ಬಂದು ಇಡಿಗಾಯಿ ದೊರೆ ಡಾಡಿ ಬಂದು ಇಡಿಗಾಯಿ ದೊರೆ ಡಾಡಿ ಬಂದು ಅವಳು ಗ್ವಾರಿಯಾಡಿ ಬಂದು ಒಂಬಳೆ ದೊರೆ ಆಡಿ ಬಂದು ಒಂಬಳೆ ದೊರೆ ಗ್ವಾರಿಯಾಡಿ ಬಂದು ಒಂಬಳೆ ದೊರೆ ಆಡಿ ಬಂದು ಒಂಬಳೆ ದೊರೆ ಗ್ವಾರಿಯಾಡಿ ಬಂದು ಒಂಬಳೆ ಲಕ್ಕವ್ಗೆ ಅವಳ ಜಗೋಸಿ ಬಂದು ಮಡೋಲಕ್ಕೆ ದೊರೆ ಬಂದು ಮಡೋಲಕ್ಕೆ ದೊರೆ ಜಗೋಸಿ ಬಂದು ಮಡೋಲಕ್ಕೆ ದೊರೆ ಬಂದು ಮಡೋಲಕ್ಕೆ ದೊರೆ ನರಿ ಬಂದು ಜೋಡಿ ಒಲುಗು ಬಂದು ಅಳಗೆ ಡಾಡಿ ಬಂದು ಎಡೆಗಾಯಿ ದೊರೆ ಡಾಡಿ ಬಂದು ಎಡೆಗಾಯಿ ದೊರೆ ಡಾಡಿ ಬಂದು ಎಡೆಗಾಯಿ ದೊರೆ ಡಾಡಿ ಬಂದು ಜಗೋಸಿ ಬಂದು ಮಡೋಲಕ್ಕೆ ದೊರೆ ಬಂದು ಮಡೋಲಕ್ಕೆ ದೊರೆ ಜಗೋಸಿ ಬಂದು ಮಡೋಲಕ್ಕೆ ದೊರೆ ಬಂದು ಮಡೋಲಕ್ಕೆ ದೊರೆ ಬಂದಳೆ ಲಕ್ಕವ್ವ ಅವಳಿಂದಳು ರಾಮೋಂದೆ ಅವಳ ಮೋತಿನ ಮಣಿಯಂಗೆ ಬೆವುತಾಳೆ ದೊರೆ ಮೋತಿನ ಮಣಿಯಂಗೆ ಬೆವುತಾಳೆ ದೊರೆ ಮೋತಿನ ಮಣಿಯಂಗೆ ಬೆವುತಾಳೆ ದೊರೆ ಮಣಿಯಂಗೆ ಬೆವುತಾಳೆ ದೊರೆ ಮೋತಿನ ಮಣಿಯಂಗೆ ಬೆವುತಾಳೆ ಲಕ್ಕವ್ವ ನೀನು ಬೇಸಯ್ಯ ಬೆಳ್ಳೆ ಚೌಲವ ದೊರೆ ಬೇಸಯ್ಯ ಬೆಳ್ಳೆ ಚೌಲವ ದೊರೆ ಬೇಸಯ್ಯ ಬೆಳ್ಳೆ ಚೌಲವ ದೊರೆ ನೀನು ಜಾಕುನು ತಾರ ರಥ ನೀರ ದೊರೆ ಜಾಕುನು ತಾರ ರಥ ನೀರ ದೊರೆ ಜಾಕುನು ತಾರ ರಥ ನೀರ ದೊರೆ ಜಾಕುನು ತಾರ ಏಲ ಕೌಗೆ ಬೆಳಗೈಯ ಕಟ್ಟಿಸಿದೆ ಹೊಸ ಗುಡಿಯ ದೊರೆ ಕಟ್ಟಿಸಿದೆ ಹೊಸ ಗುಡಿ